ತರಂಗಾಂತರ 271 ಮೀಟರ್ಗಳು ಅಥವಾ 1107 ಕಿಲೋಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಸಮಯ 6:51:20. ಕೃಷಿರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ನಿತ್ಯ ಮೇಘ ಸಂದೇಶ, ಆಮೇಲೆ ತಜ್ಞವಾಣಿಯಲ್ಲಿ ಬೋರ್ವೆಲ್ಗಳ ಮರುಪೂರಣ ಈ ವಿಷಯವಾಗಿ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದೊಳಗ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಮಲ್ಲಿಕಾರ್ಜುನ್ ರೆಡ್ಡಿ ಪೂರ್ಮಾ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುವವರು ಸೋಮಶೇಖರ್ ಎಸ್ ರೂಳಿ. ಇಕೆವೈಸಿ ಕುರಿತ ಮಾಹಿತಿ, ಕೊನೆಗೆ ತಂಗ್ಯಮ್ಮ ಡೊಂಗರ್ಗಾವ್ ಮತ್ತ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನ ಕೇಳೋಣಂತ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 60%. ಬೀದರ್, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ 70%, ರಾಯಚೂರು ಜಿಲ್ಲೆಯೊಳಗ 65% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಇಕೆವೈಸಿ ಕುರಿತ ಮಾಹಿತಿಯನ್ನ ಕೇಳೋಣಂತ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಪಿಎಂ ಕಿಸಾನ್ ಯೋಜನೆ ಸಲುವಾಗಿ ಇಕೆವೈಸಿ ಮಾಡಿಸುವುದಕ್ಕೆ ರೈತರಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಏಪ್ರಿಲ್ 23ರಿಂದ ಬಾಕಿ ಇರುವಂತಹ 14ನೇ ಕಂತಿನ ಸಹಾಯಧನ ಅತಿ ಶೀಘ್ರದೊಳಗೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದ್ದು, ಇಲ್ಲಿ ತನಕ ಇಕೆವೈಸಿ ಮಾಡಿಸದೇ ಇರುವಂತಹ ರೈತರು ಯೋಜನೆಯ ಆರ್ಥಿಕ ಸೌಲಭ್ಯ ಪಡೆಯುವುದಕ್ಕೆ ಈ ಕೂಡಲೇ ಇಕೆವೈಸಿ ಮಾಡುವಂಗ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರನ್ನುಮ್ ಅವರು ರೈತರಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಈ ಕೆವೈಸಿ ಮಾಡಿಸುವುದಕ್ಕೆ ಇದೇ ಜೂನ್ 30 ಕೊನೆಯ ದಿನವಾಗಿದ್ದು, ಕಲಬುರಗಿ ಜಿಲ್ಲೆಯೊಳಗೆ ಇಲ್ಲಿ ತನಕ ಈ ಕೆವೈಸಿ ಮಾಡಿಸಿದ 75,562 ರೈತರು ಕೂಡಲೇ ಈ ಕೆವೈಸಿ ಮಾಡಿಸುವಂಗ ಅವರು ಮನವಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಕೆವೈಸಿ ಮಾಡಿಸದೇ ಇದ್ದರೆ ಕೇಂದ್ರ ಸರ್ಕಾರದಿಂದ ವಾರ್ಷಿಕವಾಗಿ ಸಿಗುವಂತಹ 6,000 ರೂಪಾಯಿಗಳ ಸಹಾಯಧನ ಸಿಗುವುದಿಲ್ಲ ಅಂತೇಳಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ರೈತ ಫಲಾನುಭವಿಗಳು ತಮ್ಮ ಆಧಾರ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರುವ ಮೊಬೈಲ್ ಸಂಖ್ಯೆಯ ಜೊತೆಗೆ ಸಮೀಪದ ರೈತ ಸಂಪರ್ಕ ಕೇಂದ್ರ, ಗ್ರಾಮ್ ಒನ್ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಅಥವಾ ಒಟಿಪಿ ಮೂಲಕ ಇಕೆವೈಸಿ ಮಾಡಿಸಬಹುದು. ಇದಲ್ಲದೆ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಮಾಡಿ ಪೋಸ್ಟಲ್ ಅಕೌಂಟ್ ತೆರೆದು ಅದರ ಮೂಲಕ ಅಥವಾ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಪಿಎಂ ಕಿಸಾನ್ ಮೊಬೈಲ್ ತಂತ್ರಾಂಶವನ್ನ ಮೊಬೈಲ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಸ್ವತಃ ಫಲಾನುಭವಿಗಳು ತಮ್ಮ ಮುಖ ಚಹರೆ ತೋರಿಸುವ ಮೂಲಕ ಈ ಕೆವೈಸಿ ಮಾಡಿಕೊಳ್ಳಬಹುದು. ಇನ್ನು ಅಕ್ಕಪಕ್ಕದ ರೈತರಿಗೆ ಈ ಕೆವೈಸಿ ಮಾಡಿಸಿಕೊಳ್ಳಬೇಕು ಅಂತೇಳಿ ರೈತ ಬಾಂಧವರು ತಿಳಿಸಿ ಎಲ್ಲರೂ ಸಾಧ್ಯವಾದಷ್ಟು ಬೇಗನೆ ಈ ಕೆವೈಸಿ ಮಾಡಿಸಿಕೊಳ್ಳಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದಾರೆ. ಸರ್ಕಾರದ ಸೌಲಭ್ಯ ಸಿಗಬೇಕು ಅಂತಂದ್ರೆ ಈ ಕೆವೈಸಿ ಮಾಡಿಸೋದು ಅವಶ್ಯದ ಅನ್ನೋದನ್ನ ಗಮನಿಸಿ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಈ ಕೆಲಸವನ್ನ ರೈತರು ಮಾಡಿಕೊಳ್ಳಬೇಕು. ಈ ಕೆವೈಸಿ ಕುರಿತ ಮಾಹಿತಿಯನ್ನು ಕೇಳಿದ್ರಲ್ಲ ರೈತ ಬಾಂಧವರೇ, ಇನ್ನು ಮುಂದೆ ಬೋರ್ವೆಲ್ಗಳ ಮರುಪೂರಣ ಕುರಿತ ಸಂದರ್ಶನ ತಜ್ಞಾಣಿಯೊಳಗ ಮೂಡಿ ಬರ್ತದ. ಅಂದ್ರೆ ಈಗ ನಾವು ತಜ್ಞವಾಣಿಯನ್ನ ಕೇಳೋಣಂತ. ತಜ್ಞವಾಣಿ ಈಗ ಬೋರ್ವೆಲ್ಗಳ ಮರುಪೂರಣ ಈ ವಿಷಯವಾಗಿ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದೊಳಗ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಮಲ್ಲಿಕಾರ್ಜುನ್ ರೆಡ್ಡಿ ಕುರ್ಮಾ ಅವರೊಡನೆ ಸಂದರ್ಶನವನ್ನ ಕೇಳೋಣ. ಇವರನ್ನ ಸಂದರ್ಶಿಸುವವರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ನಾವು ಬೋರ್ವೆಲ್ಗಳನ್ನು ಹಾಕ್ಸಿರ್ತೀವಿ, ಅದರ ನೀರನ್ನ ನಾವು ಉಪಯೋಗ ಮಾಡ್ತೀವಿ. ಕೆಲವೊಮ್ಮೆ ಏನಾಗಿಬಿಡುತ್ತದೆ ಅಂತಂದ್ರೆ ಅಂತರ್ಜಲದ ಮಟ್ಟ ಕುಸಿದು ಹೋಗಿ ನೀರಿನ ಸರಬರಾಜು ಕಡಿಮೆ ಆಗ್ತದ ಅಥವಾ ಕೆಲವೊಮ್ಮೆ ನಿಂತೆ ಹೋಗಿಬಿಡುತ್ತದೆ. ಬೋರ್ವೆಲ್ ಚಾಲು ಮಾಡಿದ್ರೂ ನೀರು ಬರಂಗಿಲ್ಲ. ಇಂಥ ಒಂದು ಸಂದರ್ಭದೊಳಗ ಅಂತರ್ಜಲ ಮರುಪೂರಣ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಯಾವುದೇ ಒಂದು ಬೋರ್ವೆಲ್ ತೆಗೆದೀವಿ ಅಂತಂದ್ರೆ ಅದಕ್ಕೆ ಮರುಪೂರಣದ ವ್ಯವಸ್ಥೆ ನಾವು ಮಾಡಿಕೊಂಡಿರುವುದು ಬಹಳ ಒಳ್ಳೆಯದು. ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಪ್ರಮಾಣದೊಳಗೆ ಅವ್ಯಾಹತವಾಗಿ ನೀರನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಆದರೆ ಮೇಲಿನಿಂದ ಅಂದ್ರೆ ಮಳೆ ನೀರು ನಮಗೆ ಮರುಪೂರಣ ಮಾಡಲಿಲ್ಲ ಅಂತಂದ್ರೆ ಅಂತರ್ಜಲ ಎಲ್ಲಿಂದ ಬರಬೇಕು? ಅಂತರ್ಜಲಕ್ಕೆ ಬರುವುದೇ ಮಳೆ ನೀರು. ಅದಕ್ಕೆ ಇದಕ್ಕೊಂದಕ್ಕೊಂದು ಸಂಬಂಧ ಅದ. ಒಂದ್ ವೇಳೆ ನಮ್ಮ ಬ್ಯಾಂಕ್ನೊಳಗೆ ದುಡ್ಡು ಇದ್ದು ಅಂತಂದ್ರೆ ನಾವು ದುಡ್ಡು ತೆಗೆಯೋದಕ್ಕೆ ಅನುಕೂಲ ಆಗ್ತದೆ. ಒಂದ್ ವೇಳೆ ನಾವು ಬ್ಯಾಂಕ್ನೊಳಗೆ ಡಿಪಾಸಿಟ್ ಮಾಡೇ ಇಲ್ಲ ಅಂತಂದ್ರೆ ನಾವು ದುಡ್ಡು ಎಲ್ಲಿಂದ ತೆಗಿತೀವಿ? ಅದೇ ಒಂದು ತತ್ವ ಇಲ್ಲಿಯೂ ಕೂಡ ಅದ. ಮಳೆ ನೀರನ್ನ ನಾವು ಸಂಗ್ರಹ ಮಾಡೋದ್ರ ಕಡೆ ಬಹಳಷ್ಟು ಕಾಳಜಿ ವಹಿಸಬೇಕಾಗಿದೆ ಇವತ್ತಿನ ದಿವಸ. ಅದಕ್ಕೆ ಈ ಎಲ್ಲಾ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವ ರೀತಿ ನಾವು ಬೋರ್ವೆಲ್ಗಳನ್ನ ಮರುಪೂರಣ ಮಾಡಬೇಕು, ರೀಚಾರ್ಜ್ ಮಾಡಬೇಕು, ಮಳೆ ನೀರನ್ನ ಯುಕ್ತವಾಗಿ ಹಿಡಿಬೇಕು, ಸಮರ್ಥವಾಗಿ ಹಿಡಿಬೇಕು, ಈ ವಿಷಯ ನಮ್ಮ ಜೊತೆಗೆ ತಿಳಿಸಿಕೊಳ್ಳೋದಕ್ಕೆ ಇವತ್ತು ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದೊಳಗ ಕೃಷಿ ಇಂಜಿನಿಯರಿಂಗ್ ವಿಷಯದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ರೆಡ್ಡಿ ಪುರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನ್. ನಮಸ್ಕಾರ ಸರ್. ಈ ಒಂದು ಬೋರ್ವೆಲ್ ಪುನರ್ಭರ್ತಿಯ ಒಂದು ಯಾವ ರೀತಿ ಮಾಡಬೇಕು, ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ, ನಮ್ಮ ಸರಿ ಗುಲ್ಬರ್ಗಾ ಒಂದು ರೀಸನ್ ನೋಡ್ಕೊಂಡ್ರೆ ನಮ್ಗೇನಾಗುತ್ತೆ, ನೀರಿನ ಮಟ್ಟ ಕೆಳಗೆ ಹೋಗ್ತಾ ಇದೆ ಬಹಳ. ಅಂದ್ರೆ ಈಗ ನೀವು ಒಂದು ಬೋರ್ವೆಲ್ ಏನಾದರೂ ಹಾಕಿದ್ರೆ 300 ಫೀಟ್, 350 ಫೀಟ್, 400 ಫೀಟ್ ಹೋಗ್ತಾ ಇದೆ. ಏನಾಗ್ತಾ ಇದೆ ಅಂದ್ರೆ, ಸರಿ ಲಾಸ್ಟ್ ಇಯರ್ ನಮ್ಮ ಕಾಲೇಜಲ್ಲಿ ಒಂದು 200 ಬೋರ್ ಹೊಡಿಸಿದ್ವು, 200 ಫೀಟ್ ಸಿಕ್ತು, ಮಳೆಗಾಲದಲ್ಲಿ ಅಷ್ಟೇ ಬಂತು, ಆಮೇಲೆ ನಿಂತೋಗ್ತು. ಈಗ ಅಂತ ಬೋರ್ವೆಲ್ ನಾವೇನ್ ಮಾಡ್ತಿದ್ದೀವಿ, ಒಂದು ಬೋರ್ವೆಲ್ ರೀಚಾರ್ಜ್ ಒಂದು ಅಳವಡಿಸಿಕೊಂಡ್ರೆ ನಮಗೆ ಏನಾಗ್ತದೆ, ನೀರಿನ ಅಭಾವ ಕಡಿಮೆಯಾಗಿ ಅಂತರ್ಜಲ ಮಟ್ಟ ಏನಾಗ್ತದೆ ವೃದ್ಧಿ ಆಗ್ತಾ ಇದೆ ಸರ್ ನಮಗೆ. ಸೊ ಇದಕ್ಕೆ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಫಸ್ಟ್ ನಾವೇನ್ ಮಾಡಬೇಕು, ನಮ್ಮ ಹತ್ರ ಇರುವಂತಹ ಬೋರಿನ ಮಾಹಿತಿ ತಿಳ್ಕೊಬೇಕು. ಯಾಕಂದ್ರೆ ಕೆಲವೊಂದ್ ಟೈಮ್ ಏನಾಗ್ತದ, ನಾವು ಖರೀದಿ ಮಾಡಿದಂತ ಭೂಮಿ ಬೇರೆ ಹತ್ರ ಖರೀದಿ ಮಾಡಿರ್ತೀವಿ, ಅವಾಗ ಏನ್ ಮಾಡಿರ್ತಾರೆ ಅವರು ಬೋರ್ ಅವಾಗೆ ಓಡಿಸಿರ್ತಾರೆ. ಸೊ ಅದ್ರ ಬಗ್ಗೆ ಏನ್ ಮಾಡಬೇಕು ಫಸ್ಟ್ ಅಂದ್ರೆ, ನಮ್ಮ ಬೋರಿನ ಒಂದು ಮಾಹಿತಿ ಅಂತಂದ್ರೆ ಫಸ್ಟ್ ಬೋರಿನ ಕೇಸಿಂಗ್ ಪೈಪ್ ಎಷ್ಟಿದೆ. ಯಾಕಂದ್ರೆ ಬೋರಿನಲ್ಲಿ ಫಸ್ಟ್ ಬೋರ್ ಓಡಿಸಿದ ತಕ್ಷಣ ಕೇಸಿಂಗ್ ಪೈಪ್ ಇಳಿಸ್ತಾರೆ. ಕೇಸಿಂಗ್ ಪೈಪ್ನ ಬಗ್ಗೆ ಮಾಹಿತಿ ತಿಳ್ಕೊಬೇಕು. ಕೆಲವೊಂದು ರೈತರು ಏನ್ ಮಾಡ್ತಾರೆ, 300 ಫೀಟ್ ಕಂಪ್ಲೀಟ್ ಆಗಿ ಕೇಸಿಂಗ್ ಪೈಪ್ ಇಳಿಸಿರ್ತಾರೆ. ಕೆಲವು ರೈತರು 33 ಫೀಟ್, 30 ಫೀಟ್, 20 ಫೀಟ್ ಅಂದ್ರೆ ಮಣ್ಣಿನ ಗುಣಧರ್ಮ ತಿಳ್ಕೊಂಡು ಅದ್ರ ಮೇಲ್ಗಡೆ ನಾವೇನ್ ಮಾಡ್ತೀವಿ, ಕೇಸಿಂಗ್ ಪೈಪ್ ಹಾಕೊಂಡಿರ್ತೀವಿ. ಸೊ ಫಸ್ಟ್ ಕೆಲಸ ಏನು, ಕೇಸಿಂಗ್ ಪೈಪ್ ಎಷ್ಟಿದೆ ಅಂತ ತಿಳ್ಕೊಬೇಕು. ಸಪೋಸ್ ಕೇಸಿಂಗ್ ಪೈಪ್ 100 ಇರ್ಲಿ, 200 ಇರ್ಲಿ, 300 ಇರ್ಲಿ, ಫಸ್ಟ್ ನಾವು ಕೇಸಿಂಗ್ ಪೈಪ್ ಯಾವ್ದಿದೆ, ಯಾಕಂದ್ರೆ ಈ ಪುನರ್ಭರ್ತಿ ಮಾಡಬೇಕಂತಂದ್ರೆ ನಮಗೇನಾದ್ರೂ ಹಳೆ ಬೋರ್ವೆಲ್ ಗಳಿದ್ರೆ ಕಬ್ಬಿಣ ಕೇಸಿಂಗ್ ಪೈಪ್ ಕಾಣ್ತಾವ ನಿಮಗೆ, ಅದಕ್ಕೆ ತುಂಬಾನೇ ಕಷ್ಟ ಆಗ್ತದೆ ನಮ್ಗೆ ಮಾಡೋದು. ಯಾಕಂದ್ರೆ ಅದಕ್ಕೆ ನಾವು ರಂಧ್ರಗಳು ಹಾಕಬೇಕು, ಅದು ಬಹಳ ಡಿಫಿಕಲ್ಟ್ ಇದೆ. ಬಟ್ ಈಗ ಅಂದ್ರೆ 2010 ಮೇಲೆ ಒಡಿಸ್ತಾ ಇರುವಂತಹ ಬೋರ್ವೆಲ್ಗಳಿಗೆಲ್ಲಾನು ಏನಾಗ್ತದೆ, ಪಿವಿಸಿ ಕೇಸಿಂಗ್ ಪೈಪ್ ಇದೆ ನಮಗೆ. ಸೊ ಅಂತ ಬೋರ್ವೆಲ್ಗಳಿಗೆ ನಾವು ರೀಚಾರ್ಜ್ ಮಾಡುವುದು ಬಹಳ ಈಸಿಯಾಗಿ ಆಗ್ತದೆ. ಫಸ್ಟ್ ಮಾಹಿತಿ ನಾವೇನು ಕೇಸಿಂಗ್ ಪೈಪ್ ಬಗ್ಗೆ ತಿಳ್ಕೊಳ್ಬೇಕು. ಎರಡನೇ ಮಾಹಿತಿ ನಾವೇನ್ ಮಾಡ್ಕೋಬೇಕು, ನಮಗೆ ಯಾವ ಬೋರ್ವೆಲ್ ರೀಚಾರ್ಜ್ ಮಾಡಬೇಕಾಗಿದೆ ಅದಕ್ಕೆ ನಾವು ಫಸ್ಟ್ ಕೆಲಸ ಏನ್ ಮಾಡಬೇಕು, ಒಂದು ಪಂಪಿಂಗ್ ಟೆಸ್ಟ್ ಅಂತ ಮಾಡ್ಕೊಳ್ಬೇಕು ನಾವು. ಯಾಕಂದ್ರೆ ಬೋರ್ವೆಲ್ ರೀಚಾರ್ಜ್ ಮಾಡಬೇಕು ಆಗಿತ್ತಂದ್ರೆ ಸರಿ ಸುಮಾರಾಗಿ ನಮಗೆ 60,000-70,000 ರೂಪಾಯಿ ಖರ್ಚು ಬರ್ತಾ ಇರುತ್ತೆ. ಅಂದ್ರೆ ಆ ಮಣ್ಣಿನ ಗುಣಧರ್ಮ ಮೇಲೆ ಕೆಲವೊಂದು ಕಡೆ ಏನಾಗ್ತದೆ ಹಾರ್ಡ್ ಮಣ್ಣಿತ್ತಂದ್ರೆ ಇನ್ನ ಸ್ವಲ್ಪ ಖರ್ಚು ಹೆಚ್ಚಿಗೆ ಹೋಗುತ್ತೆ ನಿಮಗೆ, ಕೆಲವೊಂದು ಕಡೆ ಲೂಸ್ ಮಣ್ಣಿದ್ರೆ ನಮಗೆ ಖರ್ಚು ಕಡಿಮೆ ಆಗ್ತದೆ. ಸೊ ಇವೆಲ್ಲ ತಿಳ್ಕೊಂಡು ಫಸ್ಟ್ ನಾವೇನ್ ಮಾಡಬೇಕು, ಈಗ ಈ ಬೋರ್ವೆಲ್ ನ ಒಂದು ಪಂಪಿಂಗ್ ಟೆಸ್ಟ್ ಯಾವ ರೀತಿ ಮಾಡಬೇಕಂತಂದ್ರೆ, ಈಗ ಸರಿ ಸುಮಾರಾಗಿ ಆ ಪಂಪಿಂಗ್ ಟೆಸ್ಟ್ ಏನಂದ್ರೆ ನಮ್ಮಲ್ಲಿರುವಂತಹ ಸಪೋಸ್ ಒಂದು ಟ್ಯಾಂಕರ್ ಅಂದ್ರೆ 6,000 ಲೀಟರ್ ಒಂದು ಟ್ರಾಕ್ಟರ್ ಟ್ಯಾಂಕರ್ ತಂದು ನೀರನ್ನು ನಮ್ಮ ಕೇಸಿಂಗ್ ಪೈಪ್ ಒಳಗಡೆ ಹಾಕಿ ನೋಡಬೇಕು. ಯಾಕಂದ್ರೆ ಕೆಲವೊಂದ್ ಸರಿ ಏನಾಗ್ತದೆ, ಚಿತಾಪುರ ಆಗ್ಲಿ ಈ ಕಡೆ ಮಾಡಬಹುದು ಆಗ್ಲಿ ಎಲ್ಲ ನಾವು ನೋಡಿದಂತ ಬೋರ್ವೆಲ್ಗಳು ಏನಾಗ್ತಾ ಇದಾವೆ, ಈ ರೀಚಾರ್ಜ್ ಮಾಡಿಸಿದರೆ ಕೆಲವೊಂದ್ ಸರಿ ಏನಾಗ್ತದೆ, ನೀರು ಹೊರಗಡೆ ಓವರ್ಫ್ಲೋ ಆಗ್ತದೆ ಬೋರ್ಗಳಿಂದ ಹೊರಗಡೆ, ಅಂದ್ರೆ ತುಂಬಿ ಆ ಬೋರಿನ ಕೆಳಗಡೆ ನೀರಿನ ತುಂಬಿಕೊಳ್ಳುವಂತ ಸಾಮರ್ಥ್ಯ ಅತ್ಯಂತ ಕಡಿಮೆ ಇದೆ ನಮಗೆ. ಸೊ ಆ ರೀತಿಯಾದಂತ ಒಂದು ವ್ಯವಸ್ಥೆ ಇದ್ದರೆ ನಮಗೆ ರೀಚಾರ್ಜ್ ಮಾಡಿಸಿದ್ದು ಅಷ್ಟು ಸೂಕ್ತ ಆಗೋದಿಲ್ಲ. ಸೊ ಅದಕ್ಕೆ ಮುಂಚೆ ಫಸ್ಟ್ ನಾವು ತಿಳ್ಕೊಳ್ಳೋದು ಏನಂದ್ರೆ, ಈ ಬೋರ್ವೆಲ್ ರೀಚಾರ್ಜ್ ಮಾಡಕ್ಕೆ ಸೂಕ್ತವಾಗಿದೆಯಾ ಇಲ್ಲವಂತೇಳಿ ಫಸ್ಟ್ ಒಂದು ಟೆಸ್ಟ್ ಮಾಡ್ಕೊಳ್ಬೇಕು ನಾವು. ಅದನ್ನ ನಾವು ಪಂಪಿಂಗ್ ಟೆಸ್ಟ್ ಅಂತ ಕರಿತೀವಿ. ಸಪೋಸ್ ನೀವೇನಾದ್ರೂ ಮಾಡಿಸ್ಲಿಲ್ಲ, ಹಾಗೆ ಮಾಡ್ಕೊಂಡ್ರಿ, ಕೆಲವೊಂದ್ ಕಡೆ ಪಾಸ್ ಆಗ್ತವೆ, ಕೆಲವೊಂದ್ ಕಡೆ ಫೇಲ್ ಆಗ್ತಾ ಇರ್ತಾವ ನಮಗೆ. ಸೊ ಈಗ ಪಂಪಿಂಗ್ ಟೆಸ್ಟ್ ಅಲ್ಲಿ ನಮ್ಮ ಒಂದು ಬೋರು ಸಕ್ಸಸ್ ಆಗಿದೆ ಅಂತ ಅನ್ಕೊಂಡ್ರೆ ಮುಂದಿನ ಕೆಲಸ ಏನ್ ಮಾಡಬೇಕು, ನಾವು ನಮ್ಮ ಬೋರಿನ ಒಂದು 10x10 ಅಂದ್ರೆ 10 ಅಡಿ ಅಗಲ, 10 ಅಡಿ ಉದ್ದ ಮತ್ತು 10 ಅಡಿ ಆಳ ಏನ್ ಮಾಡ್ಕೋಬೇಕು, ನಮ್ಮ JCB ಮುಖಾಂತರ ಆ ಬೋರಿನ ಒಂದು ಸುತ್ತಮುತ್ತ ನಾವು ಟೆಗ್ ತೊಡ್ಕೋಬೇಕು, ಒಂದು ದೊಡ್ಡ ಗುಂಡಿ ತೊಡ್ಕೋಬೇಕು. ಅಂದ್ರೆ ಸೈಜ್ 10 ಅಡಿ ಅಗಲ, 10 ಅಡಿ ಉದ್ದ, 10 ಅಡಿ ಆಳದ ಒಂದು ಸೈಜ್ ಮಾಡ್ಕೊಳ್ಬೇಕು. ಅಂದ್ರೆ ಆ ಬೋರಿನ ಸುತ್ತಮುತ್ತ ನಮ್ಮ ಕೇಸಿಂಗ್ ಪೈಪ್ ಮಧ್ಯಭಾಗದಲ್ಲಿ ಇರಬೇಕು ನಮಗೆ. ಸೊ ಆ ರೀತಿ ಮಾಡ್ಕೊಂಡ್ರೆ ಫಸ್ಟ್ ಏನ್ ಮಾಡಬೇಕು, ಅಲ್ಲಿನ ಒಂದು ಕಾಂಕ್ರೀಟ್ ಆ ಪೈಪ್ ಗೆ ಕೇಸಿಂಗ್ ಪೈಪ್ ಗೆ ಕಾಂಕ್ರೀಟ್ ಲಿಂದ ತುಂಬಿಕೊಳ್ಬೇಕು ಆ ಒಂದು ಮಧ್ಯಭಾಗದಲ್ಲಷ್ಟೇ. ಯಾಕಂದ್ರೆ ಕೇಸಿಂಗ್ ಪೈಪ್ ನಮಗೆ ಅಳಗಾಡ್ತಾ ಇರುತ್ತೆ, ಹಳಗಾಡಬಾರ್ದು ಅಂತೇಳಿ ಒಂದು ನಾವೇನ್ ಮಾಡಬೇಕು, ಒಂದು ಕಾಂಕ್ರೀಟ್ ಮುಖಾಂತರ ಅಷ್ಟು ಪ್ಯಾಚ್ ಅಷ್ಟೇ, ನಾವು ಫುಲ್ ಬೆಡ್ ಎಲ್ಲ ನಾವು ಕಾಂಕ್ರೀಟ್ ಹಾಕೋಬಾರ್ದು. ಓನ್ಲಿ ಆ ಒಂದು ಕೇಸಿಂಗ್ ಪೈಪ್ ಸುತ್ತಮುತ್ತ ಏನಿರ್ತದೆ ನಮಗೆ ಕಾಂಕ್ರೀಟ್ ಹಾಕೊಂಡು ಅಂದ್ರೆ ಗಟ್ಟಿಯಾಗಿ ಒಂದು ನಿಲ್ಲುವ ತರ ಮಾಡ್ಕೊಳ್ಬೇಕು ನಾವು. ಅದಾದ ತಕ್ಷಣ ನಾವೇನ್ ಮಾಡಬೇಕು, ಕೆಳಗಡೆಯಿಂದ ಮೇಲ್ಗಡೆ ನಾವೇನಾದ್ರು ಈಗ ಕೆಳಗಡೆಯಿಂದ ಮೇಲ್ಗಡೆ ನಾವು 6 ಫೀಟ್ ಅಂದ್ರೆ 6 ಅಡಿ ಎತ್ತರ ಫಸ್ಟ್ ಏನ್ ಮಾಡ್ಕೋಬೇಕು ಆ ಕೇಸಿಂಗ್ ಪೈಪ್. ಈಗ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ರಂಧ್ರ ಇರುವಂತಹ ಕೇಸಿಂಗ್ ಪೈಪ್ ಗಳು ಬಂದಿದಾವ ಮಾರ್ಕೆಟ್ ಅಲ್ಲಿ. ಈಗ ಹಳೆ ಕೇಸಿಂಗ್ ಪೈಪ್ ಗಳಿಗೆ ನಾವೇನ್ ಮಾಡಬೇಕು ಅಂದ್ರೆ ಒಂದು 2 mm 15 mm ಉದ್ದದ ಒಂದು ರಂಧ್ರಗಳನ್ನು ಆ ಒಂದು ಕೇಸಿಂಗ್ ಪೈಪ್ ಗೆ ಸುತ್ತ ನಾವು ಮಾಡ್ಕೋತಾ ಹೋಗ್ಬೇಕು. ಅಂದ್ರೆ ನಾವೇನಂತೀವಿ ಅದಕ್ಕೆ ವರ್ಟಿಕಲ್ ಸ್ಲಿಟ್ಸ್ ಅಂತ ಕರಿತಾ ಇದೀವಿ. ಆ ವರ್ಟಿಕಲ್ಸ್ ಅಂದ್ರೆ ಸಣ್ಣ ಸಣ್ಣ ಸಣ್ಣ ರಂಧ್ರಗಳು ಮಾಡ್ಕೋತಾ ಹೋದ್ರೆ ನಮ್ಗೆ ಏನಾಗ್ತದೆ, ನಮಗೆ ಆ ಒಂದು ರಂಧ್ರಗಳ ಮುಖಾಂತರ ನೀರು ಒಳಗಡೆ ಹೋಗಿ ಪುನರ್ಭರ್ತಿ ಆಗುವಂತ ಒಂದು ವ್ಯವಸ್ಥೆ ಮಾಡ್ತದೆ ನಮಗೆ. ಅದು ಎಷ್ಟು ಮಾಡ್ಬೇಕಂದ್ರೆ ಬೋರ್ವೆಲ್ನ ಕೆಳಗಡೆ 10 ಅಡಿಯಿಂದ ಮೇಲ್ಗಡೆ ಬರ್ತಾ ಇದ್ದರೆ 6 ಅಡಿ ತನಕ ನಾವು ಸಣ್ಣ ಸಣ್ಣ ರಂಧ್ರಗಳು ಕೊರ್ಕೊಳ್ಬೇಕು ಸುತ್ತಮುತ್ತ. ಕೊರ್ಕೊಂಡ ತಕ್ಷಣ ಫಸ್ಟ್ ಕೆಲಸ ಏನ್ ಮಾಡಬೇಕು ಅಂತಂದ್ರೆ, ನಾವು ಆ ಒಂದು ಕೇಸಿಂಗ್ ಪೈಪ್ ಗೆ ಮಾರ್ಕೆಟ್ ಅಲ್ಲಿ ನಿಮಗೆ ಒಂದು ಫಿಲ್ಟರ್ ಪೇಪರ್ ಅಂತ ಒಂದು ನೈಲಾನ್ ಶೀಟ್ ಆ ತರ ಒಂದು ಪೇಪರ್ ಸಿಗುತ್ತೆ, ಅದಕ್ಕೆ ಸುತ್ತಬೇಕು ನಾವು ಎಷ್ಟು 6 ಅಡಿ ಹತ್ತಿರ ತನಕ ನಾವು ಸುತ್ತಕೋತಾ ಇರಬೇಕು. ನಾವು ಸುತ್ತಕೊಂಡು ಒಂದು 2-3 ರ್ಯಾಪಿಂಗ್ ಮಾಡ್ಕೋಬೇಕು ಅಂದ್ರೆ 2-3 ಸುತ್ತಕೋಬೇಕು. ಯಾಕೆ ಸುತ್ತಬೇಕು ಅಂತಂದ್ರೆ, ಸಪೋಸ್ ನಾವು ಆ ಶೀಟ್ ಏನಾದರೂ ಸುತ್ತಗೋಲಿಲ್ಲ ಅಂತಂದ್ರೆ ಭೂಮಿಯಲ್ಲಿ ಹರಿದು ಬರುವಂತ ನೀರಿನಲ್ಲಿ ಸಣ್ಣ ಸಣ್ಣ ಕಣಗಳು ಬಂದು ಆ ಒಂದು ಕೇಸಿಂಗ್ ಪೈಪ್ ನ ತೂತುಗಳು ಬಂದು ಮಾಡುವಂತ ಚಾನ್ಸ್ ಬಹಳ ಇರುತ್ತೆ ನಮಗೆ. ಇಲ್ಲ ಆ ಒಂದು ರ್ಯಾಪಿಂಗ್ ಪೇಪರ್ ಅಥವಾ ಫಿಲ್ಟರ್ ಪೇಪರ್ ಏನಾದರೂ ಹಾಕೋಲಿಲ್ಲ ಅಂತಂದ್ರೆ ನಿಮಗೆ ಸ್ವಲ್ಪ ದಿನಕ್ಕೆ ಆ ರಂಧ್ರಗಳು ಬಂದಾಗಿ ನೀರು ಒಳ ಹೋಗುವಿಕೆ ತಡಿತಾ ಹೋಗ್ತದೆ ನಿಮಗೆ. ಸೊ ಅದು ಒಂದು ಅತಿ ಅವಶ್ಯಕವಾದ ಕೆಲಸ ನಾವು ಮಾಡಲೇಬೇಕು. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಕೆಳಗಡೆಯಿಂದ ನಾವೀಗ 10 ಅಡಿ 10 ಅಗಲ 10 ಅಡಿ ಆಳ ಏನಾದರೂ ತೋಡಿರ್ತೀವಲ್ಲ, ಕೆಳಗಡೆಯಿಂದ 6 ಅಡಿ ಮೇಲ್ಗಡೆ ನಾವೇನ್ ಮಾಡಬೇಕು, ಫಸ್ಟ್ ದೊಡ್ಡ ದೊಡ್ಡ ಕಲ್ಲುಗಳು ನಾವೇನಂತೀವಿ ಬೋಲ್ಡರ್ಸ್ ಕಲ್ಸುಗಳು ಅಂತ ಕರಿತೀವಿ, ಮಾರ್ಕೆಟ್ ಅಲ್ಲಿ ಸಿಗ್ತಾವ ನಿಮಗೆ, ಅಥವಾ ಫ್ರೀ ಆಗಿ ಕೆಲವೊಂದು ಹೊಲದಲ್ಲಿ ಯಥೇಚ್ಛವಾಗಿರ್ತವೆ, ಅವು ತಂದು ನೀವೇನ್ ಮಾಡ್ಕೋಬೇಕು ಆ 6 ಅಡಿ ಎತ್ತರ ತನ ನಾವು ಕಲ್ಲುಗಳು ತುಂಬಿಕೊಳ್ಬೇಕು. ಯಾಕೆ ಈಗ ಮಾಡಬೇಕು ಅಂತಂದ್ರೆ, ಇವೆಲ್ಲ ಕಲ್ಲುಗಳು ಏನಾಗ್ತವೆ ಅಂತಂದ್ರೆ ನಮಗೆ ಫ್ರೀ ಆಗಿ ಫಿಲ್ಟರ್ ಮಾಡುತ್ತೆ ನಿಮ್ದು ವಾಟರ್, ನೀರು ಫಿಲ್ಟರ್ ಮಾಡಿಕೊಂಡು ನೀರು ಸರಿಸಮಾಗವಾಗಿ ಈಜಿಯಾಗಿ ನಿಮ್ಮ ಒಂದು ತೂತುಗಳ ಮುಖಾಂತರ ಅಥವಾ ರಂಧ್ರಗಳ ಮುಖಾಂತರ ನಿಮ್ಮ ಕೇಸಿಂಗ್ ಪೈಪ್ ಒಳಗಡೆ ಹೋಗುವಂತ ಚಾನ್ಸ್ ಬಹಳ ಇರ್ತದೆ. ಹಾಗೆ ಈ 6 ಅಡಿ ನೀವೇನಾದ್ರೂ ದೊಡ್ಡ ದೊಡ್ಡ ಕಲ್ಲುಗಳು ಹಾಕೊಂಡ ತಕ್ಷಣ ಮೇಲ್ಗಡೆ 1 ಅಥವಾ 2 ಅಡಿ ನಮ್ಗೆ ಎಷ್ಟಾಯ್ತು ಟೋಟಲ್ 10 ಅಡಿಯಲ್ಲಿ 6 ಅಡಿ ಏನಾಯ್ತು ದೊಡ್ಡ ದೊಡ್ಡ ಕಲ್ಲುಗಳ ಮುಖಾಂತರ ಮುಚ್ಚಿ ಹೋಯ್ತು ನಮ್ಮ ಬೋರ್ವೆಲ್ಗಳು. ಅದ್ರ ಮೇಲ್ಗಡೆ ನಾವೇನ್ ಮಾಡಬೇಕು 1 ಅಡಿ ಅಥವಾ 2 ಅಡಿ 2 ಅಡಿ ಅಂತ ಅನ್ಕೋರಿ ನೀವು. ಆ 2 ಅಡಿ ನಾವೇನ್ ಮಾಡಬೇಕು ಜಲ್ಲಿ ಕಲ್ಲುಗಳು ಅಥವಾ ಸಣ್ಣ ಕಲ್ಲುಗಳು ಅಥವಾ ಕಂಕರ್ಗಳ ಮುಖಾಂತರ ಮುಚ್ಚಿಕೊಳ್ಬೇಕು ನಾವು. ಈಗ ನಮಗೆ ಎಷ್ಟು ಟೋಟಲ್ 10 ಅಡಿಯಲ್ಲಿ 6+2 ಅಂದ್ರೆ 8 ಅಡಿ ನಮ್ದೇನಾಯ್ತು ಬೋರ್ವೆಲ್ ಕಂಪ್ಲೀಟ್ ಆಗಿ ಆ ಮಣ್ಣು ಅಥವಾ ಕಲ್ಲುಗಳು ಪ್ಲಸ್ ನಮಗೆ ಸಣ್ಣ ಸಣ್ಣ ಕಲ್ಲುಗಳ ಮುಖಾಂತರ ತುಂಬಿಕೊಂಡು ಬಿಡುತ್ತೆ ನಮಗೆ ಅದು. ಅವಾಗ ಏನಾಯ್ತು ಟೋಟಲ್ 8 ಅಡಿ ನಮಗೆ ಕಲ್ಲುಗಳ ಮುಖಾಂತರ ಫುಲ್ ಭರ್ತಿ ಆಗೋಯ್ತು. ಈಗ ನಾವೇನ್ ಮಾಡಬೇಕು ಅತಿ ಅವಶ್ಯಕವಂತಂದ್ರೆ ಈಗ ನಮ್ಮ ಬೋರ್ವೆಲ್ ಏನಾದ್ರೂ ನಾವು ಕುಡಿಯೋಕೆ ಬಳಸೋದಾದರೆ, ಯಾಕಂದ್ರೆ ಈಗ ಭೂಮಿಯ ಮೇಲೆ ಮಳೆ ಬಂದಂತ ನೀರು ಅದರ ಜೊತೆ ನಿಮಗೆ ಕೆಟ್ಟು ಮಣ್ಣು ಹೊಲಸು ಎಲ್ಲಾನು ಹರ್ಕೊಂಡು ಬರ್ತಾ ಇರುತ್ತೆ ನಮಗೆ. ಸೊ ಸ್ವಚ್ಛವಾದ ನೀರು ಅಂದ್ರೆ ನಮಗೆ ನೀರು ಬೇಕಾಗಿತ್ತು, ಆ ಒಂದು ಬೋರ್ ನಮಗೆ ಕುಡಿಯೋಕೆ ಯೋಗ್ಯ ಅಂದ್ರೆ ಕುಡಿಯೋಕೆ ಬಳಸ್ತಾ ಇದ್ದರೆ ನಾವು ಏನ್ ಮಾಡಬೇಕು ಸುಟ್ಟ ಕಟ್ಟಿಗೆ ನಾವು ಚಾರ್ಕೋಲ್ ಅಂತ ಕರಿತೀವಿ ಮನೆಯಲ್ಲಿ ಅಥವಾ ಸುಟ್ಟ ಕಟ್ಟಿಗೆ 1 ಅಡಿ ಎತ್ತರ ನಾವು ಹರಿಸಬೇಕು ಮೇಲ್ಗಡೆ. ಅಂದ್ರೆ ಇದ್ಲಿ ಹಾಕ್ಬೇಕಂತ ಇದ್ಲಿ ಹಾಕ್ಬೇಕು ಸರ್. ಯಾಕಂದ್ರೆ ಇದ್ಲಿ ಏನ್ ಮಾಡ್ತದ ಒಂದು ತರ ಫಿಲ್ಟರ್ ಮುಖಾಂತರ ಮಾಡಿ ಸಣ್ಣ ಸಣ್ಣ ಮೈಕ್ರೋ ಏನ ಕೀಟಗಳು ಇರ್ತಾವ ಎಲ್ಲ ಸತ್ತು ಹೊಡಿತಾರೆ ಇದ್ಲಿ. ಈಗ ನಮ್ಮ ಮನೆಯಲ್ಲಿ ಇರುವಂತ ಎಲ್ಲಾ ಫಿಲ್ಟರ್ಗಳಲ್ಲೂ ಚಾರ್ಕೋಲ್ ಅಂತ ಬರ್ದಿರ್ತಾರೆ. ಚಾರ್ಕೋಲ್ ಅಂದ್ರೆ ಏನಂದ್ರೆ ಸುಟ್ಟ ಕಟ್ಟಿಗೆ ಅಂತ ಅರ್ಥ ಸರ್. ಆ ರೀತಿಯಾದಂತ 1 ಅಡಿ ಎತ್ತರ ಅಂದ್ರೆ 1 ಅಡಿ ಎತ್ತರ ನಾವೇನ್ ಮಾಡ್ಕೋಬೇಕು ಸುಟ್ಟ ಕಟ್ಟಿಗೆಯನ್ನು ಆಡ್ಕೊಂಡು ಹರಡಿಸ್ಬೇಕು ನಮ್ ಬೋರ್ವೆಲ್ ಮೇಲ್ಗಡೆ. ಸಪೋಸ್ ನೀವೇನಾದ್ರೂ ಇರಿಗೇಷನ್ ಗೆ ಅಷ್ಟೇ ಬಳಸ್ತಾ ಇದ್ರೆ ನಮ್ಗೆ ಅದರ ಅವಶ್ಯಕತೆ ಇರೋದಿಲ್ಲ. ನೀವು ಕುಡಿಯೋಕ್ ಬಳಸ್ತಾ ಇದ್ರೆ ಅಷ್ಟೇ ಮಾತ್ರ ನೀವೇನ್ ಮಾಡಬೇಕು ಚಾರ್ಕೋಲ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಥವಾ ಸುಟ್ಟ ಕಟ್ಟಿಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇದಾಗಿದ ತಕ್ಷಣ ನಾವೇನ್ ಮಾಡಬೇಕು ಮೇಲ್ಗಡೆ ಒಂದು ಮಾರ್ಕೆಟ್ ಅಲ್ಲಿ ನೈಲಾನ್ ಪೇಪರ್ ಅಂತ ಸಿಗುತ್ತೆ, ಆ 10 ಅಡಿ ಬೈ 10 ಅಡಿದ ಒಂದು ನೈಲಾನ್ ಪೇಪರ್ ಮೇಲ್ಗಡೆ ಹೊದಿಕೆಯನ್ನು ಹಾಸ್ಲೇಬೇಕಾಗುತ್ತೆ ನಮಗೆ. ಇಲ್ಲ ಈ ಹೊದಿಕೆ ಹಾಸ್ಲಿಲ್ಲ ಅಂತಂದ್ರೆ ಈ ಮಣ್ಣಿನಲ್ಲಿ ಬರುವಂತ ಕಣಗಳು ಭೂಮಿ ಒಳಗಡೆ ಆ ಒಂದು ನಮ್ಮ ಫಿಲ್ಟರ್ ಒಳಗಡೆ ಇದ್ಲಿ ಮುಖಾಂತರ ಒಳಗಡೆ ಇಳ್ಕೊಂಡು ಏನಾಗ್ತವೆ ನಮ್ಮ ಆ ರಂಧ್ರಗಳು ಕೇಸಿಂಗ್ ಪೈಪಿನಲ್ಲಿ ನಾವು ಕೊರದಂತ ರಂಧ್ರಗಳು ಏನಾಗ್ತವೆ ಬಂದ್ ಆಗುವಂತ ಚಾನ್ಸ್ ಇರುತ್ತೆ. ಅಥವಾ ಒಳಗಡೆ ಇರುವಂತ ನಮ್ದು ಪೇಪರ್ ಫುಲ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಂತ ಅಂದ್ರೆ ಬಂದ್ ಆಗುವಂತ ಚಾನ್ಸ್ ಬಹಳ ಇರ್ತದೆ ನಮಗೆ. ನೀವೀಗ ನೋಡಿರ್ಬೇಕು ಈಗ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವೇನ್ ಮಾಡ್ಕೋತೀವಿ ಡೈರೆಕ್ಟ್ ನೀರು ಹನಿ ನೀರಾವರಿ ಪದ್ಧತಿಗೆ ಕಳಿಸೋದಿಲ್ಲ. ನಾವು ಫಿಲ್ಟರ್ ಮುಖಾಂತರ ಮಾಡಿಕೊಂಡು ಪ್ರೈಮರಿ ಫಿಲ್ಟರ್ ಸೆಕೆಂಡರಿ ಫಿಲ್ಟರ್ 2 ಹಂತದ ನೀರನ್ನು ಫಿಲ್ಟರ್ ಮಾಡಿಕೊಂಡು ಸ್ವಚ್ಛ ನೀರನ್ನು ಒಲಗ ಕೊಡ್ತೀವಿ. ಇಲ್ಲಾಂದ್ರೆ ಏನಾಗ್ತದೆ ನಮ್ಗೆ ಆ ಹನಿ ನೀರಾವರಿ ಬಂದ್ ಆಗ್ತಾ ಹೋಗ್ತವೆ, ತೂತುಗಳು ಬಂದ್ ಆಗ್ತಾ ಹೋಗ್ತವೆ. ಇಲ್ಲೂ ಅದೇ ರೀತಿ ಏನಾಗ್ತದೆ ನಮ್ಗೆ ನಮ್ಮ ಕೇಸಿಂಗ್ ಪೈಪ್ ನಲ್ಲಿ ಇರುವಂತಹ ರಂಧ್ರಗಳು ಬಂದ್ ಆಗುವಂತ ಚಾನ್ಸ್ ಬಹಳ ಇದೆ. ಸೊ ಇದು ಒಂದು ಅತಿ ಅವಶ್ಯಕ. ನಾವು ಆ ನೈಲಾನ್ ಪೇಪರ್ ಹಾಸ್ಕೊಂಡು ಆ ನೈಲಾನ್ ಪೇಪರ್ ಮೇಲ್ಗಡೆ ನಾವು 1 ಅಡಿ ಎತ್ತರದ ಒಂದು ಉಸುಕನ್ನು ಹಾಕೋಬೇಕು, ಮರಳನ್ನು ಹಾಕೋಬೇಕು. ಯಾಕಂದ್ರೆ ಮರಳು ಏನು ಮಾಡ್ತದೆ ನಮ್ದ ನೀರನ್ನು ಅತ್ಯಂತವಾಗಿ ಸ್ವಚ್ಛವಾಗಿ ಫಿಲ್ಟರ್ ಮಾಡೋಗ್ತದೆ. ಕಸ ಕಡ್ಡಿ ಬಂದಾಗಲಿ ಕಲ್ಲಾಗಲಿ ಎಲ್ಲನೂ ಫಿಲ್ಟರ್ ಮಾಡಿ ಆ ಒಂದು ನೈಲಾನ್ ಪೇಪರ್ ಮುಖಾಂತರ ಕೆಳಗಡೆ ಜಲ್ಲಿ ಕಲ್ಲುಗಳ ಮುಖಾಂತರ ದೊಡ್ಡ ಕಲ್ಲುಗಳಿಗೆ ನೀರು ಸೇರಿ ಅಲ್ಲಿಂದ ಸೀದಾ ನಮ್ಮ ಬೋರ್ವೆಲ್ ಒಳಗೆ ನೀರು ಭರ್ತಿ ಆಗ್ತಾ ಹೋಗ್ತದೆ ನಮಗೆ. ಸೊ ಇದು ಮಾಡಿಕೊಂಡು ನಮ್ಮ ಒಂದು ಬೋರ್ವೆಲ್ ಮೇಲ್ಗಡೆ 1 ಅಥವಾ 2 ಅಡಿ ಎತ್ತರ ಕಟ್ಟೆ ಮಾತ್ರ ಕಟ್ಟಿಕೊಳ್ಬೇಕು. ಯಾಕಂದ್ರೆ ಹೊಲದಲ್ಲಿ ಬಂದಂತ ನೀರು ನಮ್ಮ ಬೋರ್ವೆಲ್ ಅಲ್ಲಿ ಬಂದು ನಿಂತು ಇಂಗೋಕ್ಕೆ ಟೈಮ್ ಕೊಡಬೇಕು ನಾವು. ಇಲ್ಲ ನೀವು ಕಟ್ಟೆ ಕಟ್ಟಿಕೊಳ್ಳಿಲ್ಲ ಅಂದ್ರೆ ಬಂದು ನಿಂತು ಹಾರ್ಕೊಂಡು ಹೋಗ್ತಾ ಇರ್ಕೊಂಡು ನೀರು. ಅದರಿಂದ ನಮಗೆ ಏನಾಗುತ್ತೆ ಅತ್ಯಂತ ಕಡಿಮೆ ಉಪಯೋಗವಾಗ್ತದೆ. ಯಾಕಂದ್ರೆ ನಾವು ಖರ್ಚು ಮಾಡಿದ್ದು 70,000 ಅದರ ತಕ್ಕ ನಾವೇನ್ ಮಾಡ್ಕೋಬೇಕು ಲಾಭ ಪಡ್ಕೊಳ್ಬೇಕು. ಸೊ ಇದರಿಂದ ಏನಾಗ್ತದೆ ನಮಗೆ ನಮ್ಮ ಬೋರ್ ಆಲ್ಮೋಸ್ಟ್ ಏನಾಗ್ತದೆ ಪುನರ್ಭರ್ತಿ ಆಗಿ ನಿಮ್ಮ ಬೋರ್ ಒಂದೇ ಅಲ್ಲ ನಿಮ್ಮ ಸುತ್ತಮುತ್ತಲಿರುವಂತ 1-2 ಬೋರ್ ಕೂಡ ರೀಚಾರ್ಜ್ ಆಗುವಂತಹ ಒಂದು ಸಾಧ್ಯತೆ ಬಹಳ ಇದೆ ನಮಗೆ. ಯಾಕಂದ್ರೆ ಈಗ ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ನಾವು ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ 64 ಬೋರ್ವೆಲ್ಗಳ ರೀಚಾರ್ಜ್ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆವು. ಅದರಲ್ಲಿ ಹೋದ ವರ್ಷ ನಮ್ಗೆ ಏನಾಗಿದೆ 40 ಬೋರ್ವೆಲ್ ರೀಚಾರ್ಜ್ ಮಾಡಿಸಿದೀವಿ. ಚಿತ್ತಾಪುರ ಮಾಡಿಸಿದೀವಿ, ಸೇಡಾ ಮಾಡಿಸಿದೀವಿ, ಚಿಂಚೋಳಿ ಮಾಡಿಸಿದೀವಿ, ಜವರ್ಗಿ ಮಾಡಿಸಿದೀವಿ. ಈಗ ಪ್ರೆಸೆಂಟ್ ನಾವೇನ್ ಮಾಡ್ತೀವಿ ನಮ್ಮ ಒಂದು ಕೃಷಿ ಕ್ಯಾಂಪಸ್ ಕಲಬುರಗಿಯಲ್ಲಿ 3 ಬೋರ್ವೆಲ್ಗಳು ನಾವು ರೀಚಾರ್ಜ್ ಮಾಡಕ್ ರೆಡಿ ಮಾಡ್ತಾ ಇದೀವಿ. ಈಗೆಲ್ಲ ತೋಡ್ಕೊಂಡಿದೀವಿ, ಈಗ ಕಲ್ಲು ಹಾಕೊಂಡಿಟ್ಟಿದೀವಿ. ಈಗ ಏನ್ ಮಾಡಬೇಕು ನಾವು ಇಟ್ಟಂಗಿ ಮುಖಾಂತರ ಕಟ್ಟಿಕೊಂಡು ನಮ್ಮ ಒಂದು ಬೋರ್ವೆಲ್ ಒಂದು ಫೈನಲ್ ಹಂತಕ್ಕೆ ಬಂದ್ ನಿಂತಿದ್ದಾರೆ. ಸೊ ಈ ರೀತಿಯಾಗಿ ಮಾಡ್ಕೊಂಡಾಗ ಏನಾಗ್ತದೆ ನಮಗೆ ನಮ್ಗೆ ಬೋರ್ವೆಲ್ ಯಾವತ್ತು ಕಂಟಿನ್ಯೂಸ್ ಆಗಿ ಪಂಪ್ ಮಾಡ್ತಾ ಇರ್ತದೆ, ಯಾವುದೇ ರೀತಿ ನಮಗೆ ನೀರಿನ ಒಂದು ಸಮಸ್ಯೆ ಬರುವುದು ಬಹಳ ಸಾಧ್ಯತೆ ಕಡಿಮೆ ಆಗ್ತಾ ಹೋಗ್ತದೆ ನಮಗೆ. ಈ ರೀತಿಯ ಒಂದು ನಮಗೆ ಅನುಕೂಲವಾಗುತ್ತೆ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡ್ರಿಂದ. ಡಾಕ್ಟರ್, ಇದಕ್ಕೆ ಎಷ್ಟು ಖರ್ಚು ಬರ್ತದ ಅಂತೀರಿ? ಸರ್, ಈಗ ನಾರ್ಮಲ್ ಆಗಿ ಮಣ್ಣಿನ ಗುಣಧರ್ಮದ ಮೇಲೆ ಹೋಗ್ತದೆ ಸರ್ ಅದು. ಯಾಕಂದ್ರೆ ಕೆಲವೊಂದ್ ಕಡೆ ಏನಾಗ್ತದೆ ಹಾರ್ಡ್ ಸಿಗುತ್ತೆ ಮಣ್ಣು, ಅಲ್ಲಿ ಒಂದ್ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ. ಯಾಕಂದ್ರೆ JCB ಏನಾಗುತ್ತೆ ಟೈಮ್ ತೋಡಕ್ ಏನಾಗುತ್ತೆ ನಂಬರ್ ಆಫ್ ಅವರ್ಸ್ ಹೆಚ್ಚಾಗುತ್ತೆ ಹೊರತು ಸರಿ ಸುಮಾರಾಗಿ 60-70,000 ರೂಪಾಯಿ ಈ ಒಂದು ರೇಂಜ್ ನಲ್ಲಿ ನಿಮ್ಗೆ ಖರ್ಚಾಗ್ತದೆ ನಿಮಗೆ. ಉಳಿದೆಲ್ಲ ಇಟ್ಟಂಗೆ ಹಿಡಿದೆಲ್ಲ ಹಿಡಿದು ಕೆಲವೊಬ್ಬರು ರೈತರು ಏನ್ ಮಾಡ್ತಾರೆ ಸರ್, ದೊಡ್ಡ ದೊಡ್ಡ ಕಲ್ಲು ಹಾಕೋದಕ್ಕಿಂತ ಅವರು ಇಟ್ಟಂಗಿ ಹಾಕೋತಾರೆ. ಇಟ್ಟಂಗಿನೂ ಒಂದು ಒಳ್ಳೆ ಪರಿಶುದ್ಧವಾಗಿ ಫಿಲ್ಟರ್ ಮಾಡುವಂತ ಒಂದು ವ್ಯವಸ್ಥೆ ಹೊಂದಿದೆ. ಸೊ ಅದು ಹಾಕೊಂಡು ಕೂಡ ಏನ್ ಮಾಡ್ತಾರೆ, ಫಿಲ್ಟರಿಂಗ್ ವ್ಯವಸ್ಥೆ ಮಾಡ್ಕೋತಾರೆ. ನಮ್ಗೆ ಎಲ್ಲಾ ಖರ್ಚು ಇಟ್ಟುಕೊಂಡು ಮ್ಯಾಕ್ಸಿಮಮ್ ನಮಗೆ ಏನಂದ್ರೆ 60-70,000 ರೂಪಾಯಿ ಒಂದು ಪ್ರತಿ ಬೋರ್ವೆಲ್ಗೆ ಖರ್ಚು ಬರ್ತಾ ಇರುತ್ತೆ. ಈಗ ಒಂದು ಸಲ ಏನು ಈ ವ್ಯವಸ್ಥೆ ಮಾಡ್ಕೊಂಡ್ರೆ ಅದು ಎಲ್ಲಿ ತನಕ ಉಪಯೋಗ ಮಾಡ್ಕೊಳ್ಬಹುದು ಸರ್? ಈಗ ನೀವು ನಮ್ಮ ಬೋರ್ ಏನಾದರೂ ರೀಚಾರ್ಜ್ ಮಾಡಿಸಿದ್ದರೆ ಅಥವಾ ಬೋರ್ವೆಲ್ ರೀಚಾರ್ಜ್ ಪಿಟ್ ಮಾಡಿಸ್ಕೊಂಡ್ ಮೇಲ್ಗಡೆ ಮೇಂಟೆನೆನ್ಸ್ ಏನಂತಂದ್ರೆ ಪ್ರತಿ ಒಂದು 2 ಅಥವಾ 3 ವರ್ಷಕ್ಕೊಮ್ಮೆ ಉಸುಕು ತೆಗೆದು, ಅಂದ್ರೆ ಆ 1 ಅಡಿ ಎತ್ತರವಿರೋ ಉಸುಕು ತೆಗೆದು ಫಿಲ್ಟರ್ ಪೇಪರ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಸಾಕು. ನೀವು ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ಕೋತಾ ಹೋದ್ರೆ ಸಾಕು, 20 ವರ್ಷ 25 ವರ್ಷ ಯಾವುದೇ ರೀತಿ ನಿಮ್ ಬೋರ್ವೆಲ್ ಒಳಗು ತೊಂದರೆ ಆಗೋದಿಲ್ಲ. ಸೇಮ್ ನಮ್ದೀಗ ವೆಹಿಕಲ್ ಎವ್ರಿ 3,000 ಒಂದ್ಸರಿ ಕಿಲೋಮೀಟರ್ ಸರ್ವಿಸಿಂಗ್ ಮಾಡ್ತೀವಿ. ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ ಆ ಗಾಡಿನೂ ಹಾಳಾಗ್ತದೆ. ಸೇಮ್ ನಮ್ ಬೋರ್ವೆಲ್ ರೀಚಾರ್ಜ್ ಕೂಡ ಎವ್ರಿ 3 ಇಯರ್ಸ್ ಗೆ ಉಸುಕು ತೆಗೆದು ಫಿಲ್ಟರ್ ಪೇಪರ್ ಇನ್ನೊಂದು ಹಾಸ್ಕೊಂಡ್ರೆ ಸಾಕು, ಏನು ಸಮಸ್ಯೆ ಅಂಬದೆ ಬರೋದಿಲ್ಲ ಸರ್, ಉತ್ಪತ್ತಿನೂ ಆಗೋದಿಲ್ಲ. 30 ವರ್ಷ 40 ವರ್ಷ ನೀವು ಮೇಂಟೈನ್ ಮಾಡ್ಕೊಂಡಂಗ ಈ ಬೋರ್ವೆಲ್ ರೀಚಾರ್ಜ್ ನಮ್ಗೆ ಕಂಟಿನ್ಯೂ ಆಗಿ ಇರ್ತದೆ ಸರ್. ಅಂದ್ರೆ ಬಹುತೇಕ ಬರೇ ಒಂದ್ 60-70,000 ಒಂದ್ಸಲ ಖರ್ಚು ಮಾಡೋದ್ರಿಂದ 30 ವರ್ಷಗಳ ತನಕ ಅದರ ಉಪಯೋಗವನ್ನು ನಾವು ಮಾಡ್ಕೋಬಹುದು ಸರ್. ಮಾಡ್ಕೋಬಹುದು. ಪ್ರತಿ 3 ವರ್ಷಕ್ಕೊಂದ್ಸರಿ 1,000, 1,500 ರೂಪಾಯಿ, 1,500 ರೂಪಾಯಿ ನಿಮ್ ಖರ್ಚು ಆಗುತ್ತೆ ಒಂದ್ ಪೇಪರ್ ಒಂದ್ ಉಸುಕ್ಕು. ಅಷ್ಟು ಬಿಟ್ಟರೆ ಮತ್ತೆ ಏನಾಗುದಿಲ್ಲ. ಪ್ರತಿ 3 ವರ್ಷಕ್ಕೊಮ್ಮೆ ಸರ್ ಅದು, ಪ್ರತಿ ವರ್ಷ ಅಂತರೂ ಬರೋದಿಲ್ಲ ಖರ್ಚು ನಿಮಗೆ. ಡಾಕ್ಟರ್, ಈಗ ತಮ್ಮ ಅನುಭವದ ಇದ್ರೊಳಗೆ ಸಾಕಷ್ಟು ಬೋರ್ವೆಲ್ ಗಳನ್ನ ರೀಚಾರ್ಜ್ ಮಾಡಿದ್ದೀರಿ, ಸುಮಾರು 60-ಕ್ಕೂ ಹೆಚ್ಚು ಬೋರ್ವೆಲ್ ಗಳನ್ನ ಮಾಡಿದ್ದೀರಿ ಸರ್. ಈಗ ಎಂಥ ಬೋರ್ವೆಲ್ ಗಳಿದ್ದು, ಪೂರ್ತಿ ನೀರು ಹೋದಂತಹ ಬೋರ್ವೆಲ್ ಗಳಿದ್ದುನೋ ಅಥವಾ ಅದರೊಳಗೆ ಸ್ವಲ್ಪ ನೀರು ಬರ್ತಿತ್ತು ಮತ್ತೆ ರೀಚಾರ್ಜ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ನೀರನ್ನ ನಾವು ಪಡಿಬಹುದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ತಾವು ರೀಚಾರ್ಜ್ ಮಾಡ್ತಾರೆ ಸರ್? ಈಗ ಅವುಗಳನ್ನ ನೋಡಿದ್ರೆ ಅಲ್ಲಿ ಯಾವ ರೀತಿಯಾದಂತಹ ಒಂದು ಸನ್ನಿವೇಶ ಇದೆ ಸರ್? ಹೆಂಗಾಗಿದೆ ಅಂತಂದ್ರೆ, ಈಗ 64-ರಲ್ಲಿ 40 ಮಾಡಿಸಿದೀವಿ ಸರ್. ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಕೆಲವೊಬ್ಬರು ರೈತರು ಬಹಳ ಇಂಟ್ರೆಸ್ಟ್ ಇಂದ ಮಾಡಿಕೊಂಡು ಅವರು ಯಥೇಚ್ಛವಾಗಿ ಅಂದ್ರೆ ಬಹಳ ಸ್ವಚ್ಛವಾಗಿ ಯೂಸ್ ಮಾಡ್ತಾ ಇದಾರೆ, ಮೇಂಟೆನೆನ್ಸ್ ಬಹಳ ಚೆನ್ನಾಗಿ ಮಾಡ್ಕೋತಾ ಇದಾರೆ. ಅವ್ರು ಏನಾಗಿತ್ತು, ಬ್ಯಾಸಿಗೆಯಲ್ಲಿ 1 ತಾಸು ಬಿಟ್ಟು ಬಿಟ್ಟು ಹೊಡಿತಾ ಇತ್ತು, ಅಥವಾ ಈ 1 ತಾಸು ಹೊಡಿತಂದ್ರೆ ಅಥವಾ 40 ನಿಮಿಷ ಹೊಡಿತು ಅಂತಂದ್ರೆ 1-2 ತಾಸು ಆಫೀಸ್ ತಂತಾನೆ ರೀಚಾರ್ಜ್ ಮಾಡಿಸ್ಕೊಳ್ಳಕ್ಕೆ ಟೈಮ್ ಬೇಕಾಗಿತ್ತು. ಅವಾಗ ಏನಾಗ್ತಿತ್ತು, ವಿಲೇಜ್ ಅಲ್ಲಿ ಅಥವಾ ಹಳ್ಳಿ ಊರಲ್ಲಿ 6-8 ತಾಸು ಟೈಮ್ ಇರೋದ್ರಿಂದ ಅವಾಗ ಏನಾಗ್ತಿತ್ತು, ಒಂದು ಇರಿಗೇಷನ್ ಅವರಿಗೆ ನೀರು ಎಷ್ಟು ಬೇಕಾಗ್ತಿತ್ತು ಅಷ್ಟು ಸಿಗ್ತಾ ಇದ್ದಿಲ್ಲ. ಸೊ ಇದು ಮಾಡಿಸುವುದರಿಂದ ಏನಾಗುತ್ತೆ ಅಂತಂದ್ರೆ, ಅವರಿಗೀಗ ಕಂಟಿನ್ಯೂಸ್ ಆಗಿ 2-ರಿಂದ 2.5 ಇಂಚು ನೀರು ಪಂಪ್ ಮಾಡ್ತಾ ಇದೆ. ರೈತನು ಬಹಳ ಸಂತೋಷವಾಗಿದ್ದಾನೆ. ಆ ಒಂದು ಮಾಡಿಸಿದಂತ ಕೆಲಸಕ್ಕೆ ನಮಗೂ ಒಂಥರ ಸಂತೋಷ ಆಗ್ತಾ ಇದೆ ಸರ್. ಯಾಕಂದ್ರೆ ಈಗ ಅದು ಮಾಡುವಂತ ಜಾಗನೂ ಅತ್ಯಂತ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಕೆಲವೊಂದ್ ಕಡೆ ಏನಾಗುತ್ತೆ, ಅದಕ್ಕೆ ನೀರು ಹರ್ಕೊಂಡು ಬರುವಂತ ಸನ್ನಿವೇಶನೇ ಇರ್ಲಾರ್ದಲ್ಲಿ ಮಾಡಿಸಿದ್ರೆ ನಮ್ಗೆ ಏನಾಗುತ್ತೆ, ಅದು ವೇಸ್ಟ್ ಆಗುವಂತ ಚಾನ್ಸ್ ಬಹಳ ಇರ್ತದೆ. ಅಂತ ಒಂದು ಪ್ಲೇಸ್ ನೋಡ್ಕೋಬೇಕು, ಅಥವಾ ಇದ್ದಿಲ್ಲ ಅಂತಂದ್ರೆ ನಿಮಗೆ ಬರುವಂತ ನೀರು ನಿಮ್ಮ ಬೋರ್ವೆಲ್ ಗಳಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಬೋರ್ವೆಲ್ ಪುನರ್ಭರ್ತಿ ಯಾವತ್ತೂ ಆಗ್ತಾ ಇರುತ್ತೆ, ಬೇಸಿಗೆಯಲ್ಲಿ ಕಂಟಿನ್ಯೂ ರನ್ ಮಾಡ್ತಾ ಇರುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸರ್ ನಿಮಗೆ. ಅಂದ್ರೆ ಬೋರ್ವೆಲ್ ಇರುವಂತಹ ಜಾಗಕ್ಕೆ ನೀರು ಹರಿದು ಬರಬೇಕು, ನೀರು ಹರಿದು ಬರಬೇಕು ಸರ್. ಈ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ನೈಸರ್ಗಿಕವಾಗಿ ಇತ್ತು ಅಂತಂದ್ರೆ ಸಮಸ್ಯೆ ಇಲ್ಲ ಸರ್. ಒಂದ್ ವೇಳೆ ಇದ್ದಿದ್ದಿಲ್ಲ ಅಂತಂದ್ರೂ ಕೂಡ ಇಳಕಲ್ ಪ್ರದೇಶವನ್ನು ನಾವು ಮಾಡ್ಕೊಳ್ಬೇಕು. ಇಳಕಲ್ ಪ್ರದೇಶ ಮಾಡ್ಕೊಂಡ್ರೆ ಸಾಕು ಸರ್, ಏನಾಗುತ್ತೆ ನಿಮಗೆ ಒಂದು ಚೆನ್ನಾಗಿ ರೀಚಾರ್ಜ್ ನ ಒಂದು ಸದುಪಯೋಗ ಬಹಳ ಅನುಕೂಲ ಆಗುತ್ತೆ ಸರ್. ಸಾಮಾನ್ಯವಾಗಿ ಮಳೆ ಅಂತೂ ಹಾಗೇ ಆಗುತ್ತಿರ್ತದೆ, ಹೆಚ್ಚು ನೀರು ಹರಿದು ಹೋಗುವಂತಹ ಒಂದು ಪರಿಸ್ಥಿತಿ ಇರ್ತದೆ. ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ನಾವು ನಮ್ಮ ಏನು ಬೋರ್ವೆಲ್ ಸುತ್ತಮುತ್ತ ನೀರು ನಿಲ್ಲುವಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ನೀರು ಸಂಗ್ರಹ ಆಗುವುದು ಅಂತೂ ಗ್ಯಾರಂಟಿ ಅಂತ. ಗ್ಯಾರಂಟಿ ಯಾಕಂದ್ರೆ ನಾವೊಂದು 800 ವಿಲೇಜ್ ಅಲ್ಲಿ ಮಾಡಿದೀವಿ ಸರ್. ಆ ರೈತ ಬಹಳ ಖುಷಿ ಅದನ್ನ ಸರ್, ನನ್ನ ಬೋರಿ ಕಂಟಿನ್ಯೂ ಪಂಪ್ ಮಾಡ್ತಾ ಇದೆ ನೀರು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮೊದಲು ಏನಾಗ್ತಿತ್ತು ನನಗೆ, 1-2 ಅವರ್ ಬಹಳ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಹೊಡಿತಾ ಇತ್ತು. ಕೆಲವೊಬ್ಬ ರೈತರು ಸರ್, ನಮಗೆ ಬೋರ್ವೆಲ್ ಒಳಗೆ ಓನ್ಲಿ ಮಳೆಗಾಲ ಅಷ್ಟೇ ನೀರು ಬರ್ತಾ ಇತ್ತು, ಈಗ ನಮ್ಗೆ ಬ್ಯಾಸಿಗೆಯಲ್ಲೂ 2 ಮಂತ್ಸ್ ಕಂಟಿನ್ಯೂ ನೀರು ಬರ್ತಾ ಇದೆ, ನಾವು ಬಹಳ ಸಂತೋಷವಾಗಿದೆ ಸರ್ ಈ ಒಂದು ರೀಚಾರ್ಜ್ ಮುಖಾಂತರ ಅಂತೇಳಿ ರೈತರ ಒಂದು ಒಪಿನಿಯನ್ ಹೇಳ್ತಾ ಇದಾರೆ ನಮಗೆ ಸರ್. ಅದು ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಭೂಮಿ ತಾಯಿಗೆ ವಾಪಸ್ ನಾವು ನೀರು ಕೊಡ್ತಾ ಇದೀವಲ್ಲ, ಅಂದ್ರೆ ಗ್ರೌಂಡ್ ವಾಟರ್ ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಲ್ಲ. ಸೊ ಆ ಒಂದು ಸಂತೋಷ ಸರ್, ಯಾಕಂದ್ರೆ ಅವನ್ ಬೋರ್ ಒಂದು ರೀಚಾರ್ಜ್ ಆಗ್ತಾ ಇದೆ, ಅಲ್ಲಿ ಸುತ್ತಮುತ್ತ ಇರುವಂತ 1-2 ಬೋರ್ ಏನಾಗ್ತಾ ಇದೆ, ಅವನಿಗೆ 1/2 ಅವರ್ ಬಂದ್ರೆ ಇವ್ನಿಗೆ 1-2 ಅವರ್ ಅಂದ್ರೆ ಈ ತರ ಒಂದು ಪುನರ್ಭರ್ತಿ ಆಗಿ ಸುತ್ತಮುತ್ತಲಿರುವಂತ ರೈತರಿಗೂ ಸದುಪಯೋಗ ಬಹಳ ಆಗ್ತಾ ಇದೆ ಸರ್. ಈ ರೀತಿ ಆಗ್ತಾ ಇದೆ ಸರ್. ನಾವೇನ್ ಮಾಡಿದೀವಿ ಅಂತಂದ್ರೆ, ಒಂದು ಈ ಸ್ಕೀಮ್ ಅಲ್ಲಿ ನಾವು ಪ್ರತಿ RSK ಗೆ 2-2 ಬೋರ್ ಅಂತೇಳಿ ನಾವು ಒಂದು ರೈತರಿಗೆ ಕೊಟ್ಟಿದ್ದೇವೆ. ಇಂಟ್ರೆಸ್ಟೆಡ್ ರೈತರು ಕೆಲವೊಬ್ಬರು ಹಾಕಿಸ್ಕೊಂಡಿದ್ದಾರೆ, ಕೆಲವೊಬ್ಬರಿಗೆ ನಾವು ತೆಗೆದಾಕಿದ್ದೀವಿ. ಯಾಕಂದ್ರೆ ಅವ್ರ ಕೇಸಿಂಗ್ ಪೈಪ್ ಏನಾಗಿತ್ತು ಅಂತಂದ್ರೆ ಕಬ್ಬಿಣದಿಂದ ಆಗಿತ್ತು, ನಮಗೆ ಮಾಡೋಕೆ ಬಹಳ ಕಷ್ಟ ಆಗಿತ್ತು, ರಂಧ್ರ ಮಾಡಕ್ಕೂ ಬಹಳ ಕಷ್ಟ ಆಗಿತ್ತು. ಅಂತ ಒಂದು ಕೇಸಿಂಗ್ ಪೈಪ್ ಇದ್ದಲ್ಲಿ ನಾವು ಬಿಟ್ಟಿದೀವಿ. ಮತ್ತೆ ಕೆಲವೊಬ್ಬ ರೈತರು ಸರ್ ನನಗೆ ಮಾಡಿಸಿ ಅಂತ ಇಂಟ್ರೆಸ್ಟಿಂಗ್ ಬಂದವರಿಗೆ ರೈತರಿಗೂ ನಾವು ನೋಂದಣಿ ಮಾಡ್ಕೊಂಡಿದ್ದೀವಿ ಸರ್ ಈ ಒಂದು ಸ್ಕೀಮ್ ಅಲ್ಲಿ. ಅಂದ್ರೆ ಒಂದು ಬೋರ್ವೆಲ್ ನಾವು ರೀಚಾರ್ಜ್ ಮಾಡಿಸೋದ್ರಿಂದ ಸುತ್ತಮುತ್ತಲಿನ ಕೆಲವು ಬೋರ್ವೆಲ್ ಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತದೆ. ಅನುಕೂಲ ಇಂತಹ ಒಂದು ಪರಿಸ್ಥಿತಿ ಒಳಗೆ ನಮ್ಮ ರೈತರು ವಿಚಾರ ಮಾಡಬೇಕು, ಸುಮಾರು ಅಲ್ಲೇ ಒಂದೇ ಪ್ಲೇಸ್ ಒಳಗೆ ಒಂದೇ ಸ್ಥಳದೊಳಗೆ ಬೋರ್ವೆಲ್ ಇದ್ದಂತವರು ಎಲ್ಲ ಜನರು ಕೂಡಿಕೊಂಡು ಈ ಒಂದು ಕೆಲಸವನ್ನು ಮಾಡಿದ್ರೆ, ಮರುಪೂರಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅವ್ರ ಖರ್ಚು ಕಡಿಮೆ ಆಗ್ತದೆ ಅಂತ. ಆರಾಮ್ ಸರ್, ಖರ್ಚು ಕಡಿಮೆ ಆಗುತ್ತೆ. ಒಂದರಿಂದ ಎರಡು ಅಥವಾ ಮೂರು ಬೋರ್ವೆಲ್ಗಳು ಆಟೋಮೆಟಿಕ್ ಉತ್ಪತ್ತಿ ಆಗ್ತಾವ ಸರ್. ಅಂದ್ರೆ ನೀರು ಉತ್ಪತ್ತಿ ಆಗುತ್ತೆ, ಅವನಿಗೆ ಈಜಿಯಾಗಿ ಅನುಕೂಲ ಆಗುತ್ತೆ. ಮೂವರು ರೈತರನ್ನು ಬರ್ಕೆ ನಿಮಗೆ 70,000 ರೂಪಾಯಿ ಅಥವಾ 60,000 ರೂಪಾಯಿ ಖರ್ಚಾದ್ರೆ ನಿಮಗೆ ಮೂರು ಅಥವಾ ನಾಲ್ಕು ಬೋರ್ವೆಲ್ಗಳು ಏನಾಗ್ತವೆ, ರೀಚಾರ್ಜ್ ಆಗುತ್ತೆ. ಅದರಿಂದ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ರೈತರಿಗೆ ಸರ್. ಅನುಕೂಲ 100% ಅಂತರೂ ಬೋರ್ವೆಲ್ ರೀಚಾರ್ಜ್ ಮಾಡಿಸಿದವನಿಗೆ ಅಂತರೂ ಅನುಕೂಲ ಆಗೇ ಆಗುತ್ತೆ. ಅದ್ರ ಸುತ್ತಮುತ್ತ ಇರುವಂತ ರೈತರು ಕೂಡ ಅನುಕೂಲ ಆಗುತ್ತೆ ಸರ್. ಡಾಕ್ಟರ್, ಈಗ ರೀಚಾರ್ಜ್ ಮಾಡುವಂತಹ ಒಂದು ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕು ಅಂತಂದಾಗ ಅದನ್ನ ಸಾಮಾನ್ಯವಾಗಿ ಬೇಸಿಗೆ ಸಮಯದೊಳಗೆ ಮಾಡ್ಬೇಕಂತೀರಾ? ಬೇಸಿಗೆ ಟೈಮ್ ಅಲ್ಲಿ ಮಾಡ್ಕೊಂಡ್ರೆ ಅತಿ ಅವಶ್ಯಕ. ಯಾಕಂತಂದ್ರೆ ನಮ್ಮ ಮಳೆಗಾಲದಲ್ಲಿ ಏನಾಗುತ್ತೆ ಸರ್, ನಮ್ಗೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅಥವಾ ಕೆಲವೊಂದ್ ಟೈಮ್ ಏನಾಗುತ್ತೆ, ಬಿಡುವುದಿಲ್ಲ ಸರ್, ಆತರ ಮಳೆ ಬರ್ತದೆ. ಬಟ್ ಇದೇ ಬೇಸಿಗೆ ಟೈಮ್ ಅಂತ ಸೂಕ್ತವಲ್ಲ ಸರ್, ಯಾವಾಗೂ ಮಾಡ್ಕೋಬಹುದು. ಬಟ್ ಮಳೆ ಇಲ್ಲದ ಟೈಮ್ ಅಲ್ಲಿ ನಾವು ಅತಿ ಹೆಚ್ಚಾಗಿ ಪ್ರಿಫರ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಕಾಂಕ್ರೀಟ್ ಹಾಕಿದ ಮೇಲೆ ಸ್ವಲ್ಪ ಒಣಗ್ಬೇಕು ಸರ್, ಒಂದೆರಡು ದಿನ ಬಿಟ್ಟ ಮೇಲ್ಗಡೆ ಮೇಲ್ಗಡೆ ಗೋಡೆ ಕಟ್ಟಿದ ಮ್ಯಾಗೂ ಒಂದೆರಡು ದಿನ ಒಣಗ್ಬೇಕು ಸರ್. ಇಲ್ಲ ಅಂತಂದ್ರೆ ಮಳೆ ಬಂತು ಅಂದ್ರೆ ಕೊಚ್ಕೊಂಡು ಹೋಗುವಂತ ಚಾನ್ಸ್ ಇರುತ್ತೆ, ಮಣ್ಣು ಕುಂದ್ರು ಬೀಳುವಂತ ಚಾನ್ಸ್ ಇರುತ್ತೆ ನಮಗೆ. ಸೊ ಅದಕ್ಕೆ ನಾವು ಸರಿ ಸುಮಾರಾಗಿ ಮಳೆ ಅಥವಾ ಬ್ಯಾಸಿಗೆಯಲ್ಲಿ ನಾವು ಅತ್ಯಂತ ಹೆಚ್ಚಾಗಿ ಪ್ರಿಫರ್ ಮಾಡ್ತೀವಿ ಸರ್. ಲಾಸ್ಟ್ ಇಯರ್ ನಾವು ಏಪ್ರಿಲ್ ಮೇ ಜೂನ್ ಅಲ್ಲಿ ಮಾಡ್ಕೊಟ್ಟಿವಿ ಸರ್ ರೈತರಿಗೆ. ಈ ಮಳೆ ಲೇಟ್ ಆಗಿದ ತಕ್ಷಣ ನಾವೇನ್ ಮಾಡಿದೀವಿ, ನಮ್ಮ ಕಾಲೇಜಲ್ಲಿ ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಇನ್ನೂ ಒಂದೆರಡು ದಿನದಲ್ಲಿ ನಮ್ಮ ಕಾಲೇಜಲ್ಲಿ ವರ್ಕ್ ಕೂಡ ಫಿನಿಶ್ ಆಗುತ್ತೆ. ಮೂರು ಬೋರ್ವೆಲ್ಗಳಲ್ಲಿ ರೀಚಾರ್ಜ್ ಮಾಡಿಸ್ತಾ ಇದೀವಿ ನಾವು ಈ ಒಂದು ಸ್ಕೀಮ್ ಅಲ್ಲಿ. ಅಂದ್ರೆ ಬಂದಂತ ರೈತರಿಗೆ ತೋರ್ಸಕ್ಕೆ ಒಂದು ಮಾಡೆಲ್ ತರ ನಾವು ಮಾಡಿಸ್ತಾ ಇದೀವಿ ನಮ್ಮ ಕಾಲೇಜಲ್ಲಿ ಈಗ. ಸೊ ಅನುಕೂಲ ಆಗ್ಲಿ ರೈತ ಬಾಂಧವರಿಗೆಲ್ಲರಿಗೂ ಅಂತೇಳಿ ನಾವು ಒಂದು ರೀಚಾರ್ಜ್ ಮಾಡಿಸ್ತಾ ಇದೀವಿ ಸರ್. ಅಂದ್ರೆ ಕೃಷಿ ಕಾಲೇಜಿಗೆ ಯಾರಾದ್ರೂ ನೋಡೋದಕ್ಕೆ ಬರ್ತೀವಿ ಅಂತಂದ್ರ ರೈತರು ಬಂದು ನೋಡಬಹುದು ಯಾವ ರೀತಿ ಮಾಡ್ತಾ ಇದ್ದೀರಿ ನೀವು ಅಂತ? ಮಾಡಬಹುದು ಸರ್. ಟೋಟಲ್ ಮೂರು ಮಾಡಿಸ್ತಾ ಇದೀವಿ, ಮೂರು ಬಂದು ತಾವು ವೀಕ್ಷಣೆ ಮಾಡಬಹುದು, ವೀಕ್ಷಣೆ ಮಾಡಿಕೊಂಡು ಅದರ ಸದುಪಯೋಗ ಪಡ್ಕೋಬಹುದು ಸರ್. ಮತ್ತೆ ಎಲ್ಲೆಲ್ಲಿ ನೀವು ರೀಚಾರ್ಜ್ ಮಾಡಿದಿರಲ್ಲ ಸರ್ ಬಾವಿಗಳನ್ನ, ಸರ್ ಅವುಗಳನ್ನ ನೋಡೋದಕ್ಕೂ ಕೂಡ ನಮ್ಮ ರೈತರಿಗೆ ಅನುಕೂಲ ಒದಗಿಸಿಕೊಳ್ಬಹುದು ಸರ್. ಫೋನ್ ನಂಬರ್ ಆಗಲಿ ಅಥವಾ ಅಡ್ರೆಸ್ ಆಗಲಿ ಕೊಟ್ಟರೆ ಸರ್, ಎಲ್ಲ ನನ್ನ ಹತ್ರ ಇದೆ ಸರ್ ಲಿಸ್ಟ್. ನಿಮ್ಗೆ ಯಾವ ರೈತರಿಗೆ ಯಾವ ಊರು ಯಾವ ರಿಸ್ಕಲ್ ರೀಚಾರ್ಜ್ ಮಾಡಿಸಿವಿ ಅವ್ರ ಒಪಿನಿಯನ್ ಬೇಕಾದ್ರೆ ತಿಳ್ಕೊಬಹುದು ರೈತರು. ಯಾಕಂದ್ರೆ ಕೆಲವೊಬ್ರು ಒಳ್ಳೆ ಆಗಿ ಯೂಸ್ ಮಾಡ್ತಾ ಇದಾರೆ ಅಂತ ರೈತರು ಕೂಡ ನಂಬರ್ ಕೊಡ್ತೀವಿ ನಿಮಗೆ. ಅಂದ್ರೆ ಒಂದು ಯಾವ ರೀತಿ ಅನುಕೂಲ ಆಗಿದೆ ಅಂದ್ರೆ ಎಲ್ಲಾನು ಕೇಳಬಹುದು ರೈತ, ನಮಗೆ ಎಷ್ಟು ಅನುಕೂಲ ಆಗುತ್ತೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಎಲ್ಲಾನು ಅವ್ರ ಜೊತೆ ವಿಚಾರಿಸಬಹುದು ಸರ್ ರೈತರು ಕೂಡ. ಈಗ ಯಾರಿಗಾದ್ರೂ ಮರುಪೂರಣ ಮಾಡಿಸ್ಕೋಬೇಕು, ಈ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅಂತಂದಾಗ ಅವರು ತಮ್ಮನ್ನ ಸಂಪರ್ಕ ಮಾಡಿದ್ರೆ ಅವರಿಗೂ ಕೂಡ ಈ ನಿಮ್ಮ ಸ್ಕೀಮ್ ಏನಿದೆಲ್ಲ ಸರ್ ಇದ್ರೊಳಗೆ ಜೋಡಿಸ್ಕೊಳ್ತೀರಿ? ಸ್ಕೀಮ್ ಅಲ್ಲಿ ಏನಾಗ್ತದೆ ಸರ್, ಈಗ ನಮ್ಗೆ ಟೋಟಲ್ 64 ಫಾರ್ಮರ್ಸ್ ಆಗಿದೆ ಸರ್. ಅಂದ್ರೆ ರೈತ ಸಂಪರ್ಕ ಕೇಂದ್ರದವರು ನಮ್ಗೆ 64 ಲಿಸ್ಟ್ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ ಮಾಡ್ಕೊಂಡು ಹೋಗ್ತಾ ಇದೆ ಸರ್ ನಾವು. ನಮ್ಗೇನಾದರೂ ಹೆಚ್ಚಿನ ಅಂದ್ರೆ ಈಗ ಬರುವಂತಹ ಒಂದು ವರ್ಷದಲ್ಲಿ ಏನಾದರೂ ನಮಗೆ ಸಿಕ್ಕರೆ ಅನುಕೂಲ ಇದ್ರೆ ಅವ್ರಿಗೆ ಕೂಡ ಆಡ್ ಮಾಡ್ಕೋತೀವಿ ಸರ್. ಬಟ್ ಅವ್ರು ಓನ್ ಆಗಿ ಮಾಡಿಸ್ಕೋತೀನಿ ಅಂದ್ರೂ ಕೂಡ ನಾನು ಯಾವ ರೀತಿ ಮಾಡ್ಕೋಬೇಕು, ಸೈಜ್ ಎಷ್ಟಿರಬೇಕು, ಆ ಬೋರ್ವೆಲ್ ಕೂಡ ರೀಚಾರ್ಜ್ಗೆ ಯೋಗ್ಯವಾದ ಇಲ್ಲ ಅಂತೇಳಿ ಎಲ್ಲ ನಾನು ತಿಳಿಸಿಕೊಡ್ತೀನಿ ಸರ್ ಅವರಿಗೆ. ಅಂದ್ರೆ ಸೈಜ್ ಎಷ್ಟಿರಬೇಕು, ಎಷ್ಟು ರಂಧ್ರಗಳು ಹಾಕೋಬೇಕು, ಎಲ್ಲಾ ರೀತಿ ಕೂಡ ನಾನು ವ್ಯವಸ್ಥೆ ಅಥವಾ ಒಂದು ಟೆಕ್ನಿಕಲ್ ರಿಪೋರ್ಟ್ ಕೂಡ ಅವ್ರಿಗೆ ಕೊಡ್ತೀನಿ ಸರ್ ನಾನು. ಒಳ್ಳೇದು ಡಾಕ್ಟರ್ ರೆಡ್ಡಿ ಅವರೇ. ಈಗ ನಮ್ಮ ರೈತರಿಗೆ ಈ ವಿಷಯದ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವು ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ ಸರ್? 8861435789 88614335799. ಆತ್ಮೀಯರೇ, ಡಾಕ್ಟರ್ ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಏನು ನಂಬರ್ ಹೇಳಿದಾರ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8861435779. ಈ ನಂಬರ್ ನ ಸಂಪರ್ಕ ಮಾಡಿ ತಾವು ರೆಡ್ಡಿಯವರ ಜೊತೆಗೆ ಮಾತಾಡಿ ತಮ್ಮ ವಿಚಾರಗಳನ್ನ ಅವರಿಗೆ ತಿಳಿಸಬಹುದು. ಮತ್ತ ಈ ಏನು ಬೋರ್ವೆಲ್ ರೀಚಾರ್ಜ್ ಮಾಡುವಂತಹ ಒಂದು ಕೆಲಸ ಏನಿದೆ ಅದನ್ನ ಕೂಲಂಕುಷವಾಗಿ ವಿಚಾರ ವಿನಿಮಯ ಮಾಡಿಕೊಂಡು ತಾವು ಕೂಡ ಈ ವ್ಯವಸ್ಥೆಯನ್ನ ಮಾಡಿಕೊಳ್ಬಹುದು. ಒಳ್ಳೇದು ಮಲ್ಲಿಕಾರ್ಜುನ್ ರೆಡ್ಡಿ ಪುರಮ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ನಾವು ಮಳೆ ನೀರನ್ನ ಸಮರ್ಥವಾಗಿ ಉಪಯೋಗ ಮಾಡಿಕೊಳ್ಬೇಕು, ಅದರ ಜೊತೆಗೇನೆ ಅಂತರ್ಜಲವನ್ನ ಯಾವ ರೀತಿ ನಾವು ಉಪಯೋಗ ಮಾಡಿಕೊಂಡು ಅದಕ್ಕೆ ಮರುಪೂರಣ ಮಾಡಿದ್ರೆ ನಮ್ಮ ಕೃಷಿ ಅಬಾಧಿತವಾಗಿ ಸಾಗ್ತದ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಈಗಾಗಲೇ ಮಾಡಿದಂತಹ ಮರುಪೂರಣದ ವ್ಯವಸ್ಥೆಗಳೇನದಾವ ಅವು ಸುಗಮವಾಗಿ ಸುಲಲಿತವಾಗಿ ಮತ್ತೆ ಅಗ್ರಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೊಂಟವ ಅನ್ನುವಂತಹ ಖುಷಿಯಾದ ಸಮಾಚಾರವನ್ನ ತಾವು ಹೇಳಿದ್ದೀರಿ. ನಮ್ಮ ರೈತರಿಗೆ ಇದು ಪ್ರೇರಣೆ ನೀಡಿ ಅವರು ಕೂಡ ತಮ್ಮ ಬೋರ್ವೆಲ್ ರೀಚಾರ್ಜ್ ಮಾಡೋದ್ರ ಕಡೆ ಲಕ್ಷ್ಯ ವಹಿಸಬೇಕು. ಯಾಕಪ್ಪ ಅಂತಂದ್ರೆ ನೀರು ಬಹಳ ಅಮೂಲ್ಯವಾದಂತಹದ್ದು, ಅದು ನಮ್ಮ ಕೃಷಿಗೆ ಮತ್ತ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕು. ಒಂದ್ ವೇಳೆ ನೀರಿಲ್ಲ ಅಂತಂದ್ರ ಅದರ ಸಮಸ್ಯೆ ನಮಗೆಲ್ಲರಿಗೂ ಗೊತ್ತು. ಅಂತ ಒಂದು ಸಂದರ್ಭದೊಳಗೆ ಇದು ಏನು ಈ ಒಂದು ವ್ಯವಸ್ಥೆ, ನೈಸರ್ಗಿಕವಾಗಿ ನಮಗೆ ಮಳೆ ರೂಪದೊಳಗೆ ಸಿಗುವಂತಹ ನೀರನ್ನ ಬಳಸಿಕೊಳ್ಳೋದಕ್ಕೆ ಬಹಳ ಅನುಕೂಲ ಒದಗಿಸಿಕೊಡುವಂತಹದ್ದು. ಅದಕ್ಕೆ ನಮ್ಮ ರೈತರು ಇದರ ಕಡೆ ಲಕ್ಷ್ಯ ವಹಿಸಿ ಗಂಭೀರವಾಗಿ ಚಿಂತನೆ ಮಾಡಿ ತಮ್ಮ ಹೊಲದೊಳಗೆ ಇನ್ನು ಯಾರು ಮಾಡಿಕೊಂಡಿಲ್ಲ ಬೋರ್ವೆಲ್ ರೀಚಾರ್ಜ್ ಅವರು ಇದ್ರ ಕಡೆ ಲಕ್ಷ್ಯ ಕೊಟ್ಟು ಡಾಕ್ಟರ್ ರೆಡ್ಡಿ ಅವರನ್ನ ಭೇಟಿಯಾಗಿ ವಿಚಾರ ವಿನಿಮಯ ಮಾಡಿಕೊಂಡು ತಮ್ಮ ಹೊಲದೊಳಗೂ ಕೂಡ ಈ ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ಎಲ್ಲ ರೈತರ ಜೊತೆಗೆ ಒಳ್ಳೆ ವಿಚಾರಗಳನ್ನ ಹೇಳಿದ್ದೀರಿ. ಮತ್ತೆ ಸವಿಸ್ತಾರವಾಗಿ ಯಾವ ರೀತಿ ಮಾಡ್ಕೋಬೇಕು ಮರುಪೂರಣ ಅನ್ನೋದ್ರ ಬಗ್ಗೆ ಪ್ರಾಯೋಗಿಕ ಮಾಹಿತಿಯನ್ನ ತಾವು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಈ ತನಕ ಬೋರ್ವೆಲ್ಗಳ ಮರುಪೂರಣ ಈ ವಿಷಯವಾಗಿ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದೊಳಗ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಮಲ್ಲಿಕಾರ್ಜುನ್ ರೆಡ್ಡಿ ಪೂರ್ಮಾ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಸಂಕಲನ ಗೋವಿಂದರಾವ್ ಎನ್ ರಾಠೋಡ್. ರೈತ ಬಾಂಧವರೇ, ಈಗ ತೊಗರಿ ನೆಟೆ ರೋಗ ಕುರಿತ ಮಾಹಿತಿಯನ್ನ ಕೇಳೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ತೊಗರಿಗೆ ನೆಟೆ ರೋಗ ಬಹಳಷ್ಟು ತೊಂದರೆ ಮಾಡ್ತಾ ಇದೆ. ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ. ಮುಖ್ಯವಾಗಿ ಬೇಸಿಗೆ ಒಳಗ ಆಳವಾದಂತಹ ಮಾಗಿ ಉಳುಮೆ ಮಾಡಬೇಕು. ಬೆಳೆಯ ಪಳೆಯುಳಿಕೆಗಳನ್ನ ಹೊರತೆಗೆದು ಕಾಂಪೋಸ್ಟ್ ಮಾಡುವುದಕ್ಕೆ ಉಪಯೋಗ ಮಾಡಬೇಕು. ತೊಗರಿಯೊಂದನ್ನೇ ಸತತವಾಗಿ ಬೆಳೆಯಬಾರದು. ಬೆಳೆಯ ಪರಿವರ್ತನೆಯನ್ನ ನಾವು ಅನುಸರಿಸಬೇಕು. ಬೇರೆ ಬೇರೆ ಬೆಳೆಗಳನ್ನ ಬೆಳೆಯಬೇಕು. ಹತ್ತಿ ಇರಬಹುದು, ಸೋಯಾಬೀನ್, ಸಜ್ಜೆ, ಸೂರ್ಯಕಾಂತಿ, ಸಿರಿಧಾನ್ಯಗಳು, ಜೋಳ, ಹಿಂಗ ವೈವಿಧ್ಯಮಯವಾದಂತಹ ಬೆಳೆಗಳನ್ನ ಬೆಳೆಯುವುದಕ್ಕೆ ಪ್ರಯತ್ನ ಮಾಡಬೇಕು. ಹೊಲದೊಳಗ ಸೂಕ್ತವಾಗಿ ಬಸಿಗಾಲುವೆ ನಿರ್ಮಾಣ ಮಾಡಿ ಹೆಚ್ಚಿನ ನೀರನ್ನ ಹೊಲದಿಂದ ಹೊರಗೆ ಹಾಕಬೇಕು. ಸಾಧ್ಯವಾದಲ್ಲಿ ಬೋದು ಸಾಲ ಪದ್ಧತಿಯೊಳಗ ತೊಗರಿಯನ್ನ ಬಿತ್ತನೆ ಮಾಡಬೇಕು. ಭೂಮಿಯೊಳಗ ಸಾವಯವ ಇಂಗಾಲ ಹೆಚ್ಚುವುದಕ್ಕೆ ತಿಪ್ಪೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರಗಳನ್ನು ಹಾಕಬೇಕು. ಒಂದು ಎಕರೆಗೆ ಟ್ರೈಕೋಡರ್ಮಾ 1 ಕೆಜಿ, ಇದರ ಜೊತೆಗೆ 20 ಕೆಜಿಯಷ್ಟು ಬೇವಿನ ಹಿಂಡಿ, 100 ಕೆಜಿಯಷ್ಟು ಪುಡಿ ಮಾಡಿದ ಕಾಂಪೋಸ್ಟ್ ಗೊಬ್ಬರ, ಎರೆಹುಳದ ಗೊಬ್ಬರ ಇಲ್ಲಂತಂದ್ರೆ 100 ಕೆಜಿ ಪುಡಿ ಮಾಡಿದ ಕಾಂಪೋಸ್ಟ್ ಗೊಬ್ಬರ ಆಗಲಿ, ಎರೆಹುಳ ಗೊಬ್ಬರ ಆಗಲಿ, ಇವುಗಳ ಜೊತೆ ಬೆರೆಸಿ 15 ದಿನಗಳ ತನಕ ತಂಪಾದ ಪ್ರದೇಶದೊಳಗೆ ಇಟ್ಟು ತೊಗರಿ ಬಿತ್ತನೆ ಸಮಯದೊಳಗೆ ಭೂಮಿಗೆ ಬೆರೆಸುವುದು ಒಳ್ಳೆಯದು. ಶಿಲೀಂಧ್ರ ನಾಶಕಗಳಾದಂತಹ ಕಾರ್ಬನ್ ಡೈಜಿಮ್, ಮ್ಯಾಂಕೋಜೆಬ್ ಇಂತಹ ಸಂಯುಕ್ತ ಶಿಲೀಂಧ್ರ ನಾಶಕವನ್ನ 1 ಕೆಜಿ ಬೀಜಕ್ಕೆ 4 ಗ್ರಾಂನಂಗ ಬಳಸಿ ಬೀಜೋಪಚಾರ ಮಾಡಿ ಬಿತ್ತುವುದು ಮುಖ್ಯ. ಪ್ರತಿ 10 ತೊಗರಿ ಸಾಲುಗಳಿಗೆ ಒಂದು ಹುಸಿ ನೇಗಿಲು ಸಾಲು ನಿರ್ಮಾಣ ಮಾಡಬೇಕು. ಬಿತ್ತನೆಯಾದ 20 ದಿನಗಳ ನಂತರ ಎಡೆ ಹೊಡೆಯುವ ಸಮಯದೊಳಗ 100 ಕೆಜಿ ತಿಪ್ಪೆ ಗೊಬ್ಬರದ ಜೊತೆಗೆ 6 ಕೆಜಿಯಷ್ಟು ಜಿಂಕ್ ಸಲ್ಫೇಟ್ ಮತ್ತು 2 ಕೆಜಿಯಷ್ಟು ಬೋರಾನ್ಗಳನ್ನ ಭೂಮಿಗೆ ಸೇರಿಸಬೇಕು. ರಿಡೋಮಿಲ್ ಎಂಜೆಡ್ ಶಿಲೀಂಧ್ರ ನಾಶಕವನ್ನು 3 ಗ್ರಾಂನಷ್ಟು ತಗೊಂಡು 1 ಲೀಟರ್ ನೀರಿಗೆ ಬೆರೆಸಿ ನೀರು ನಿಂತಹ ಪ್ರದೇಶದೊಳಗೆ ತೊಗರಿ ಸಸಿಗಳಿಗೆ ಸಂಪೂರ್ಣ ಗಿಡ ನೆನೆಯುವಂಗ ಸಿಂಪರಣೆ ಮಾಡಬೇಕು. ಭೂಮಿಯೊಳಗ ತೇವಾಂಶ ಕಾಪಾಡುವುದಕ್ಕೆ 3-4 ಸಲ ಎಳೆಕೊಂಟೆ ಹೊಡೆಯಬೇಕು. ಮುಖ್ಯವಾಗಿ ಬೆಳೆಯ ಕೊನೆ ಹಂತದೊಳಗ ನೀರಾವರಿ ವ್ಯವಸ್ಥೆ ಇರುವಂತಹ ರೈತರು 1-2 ನೀರನ್ನ ಹವಾಮಾನಕ್ಕೆ ತಕ್ಕಂಗ ತೊಗರಿ ಹೂವಾಳುಕ್ಕಿಂತ ಮುಂಚಿತವಾಗಿ ಮತ್ತು ಕಾಯಿ ಕಟ್ಟುವ ಹಂತದೊಳಗ ನೀಡಬೇಕಾಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಆಗಲಿ, ಕೃಷಿ ವಿಜ್ಞಾನ ಕೇಂದ್ರ ಆಗಲಿ, ಸಂಶೋಧನಾ ಕೇಂದ್ರಗಳಾಗಲಿ ಅಲ್ಲಿರುವಂತಹ ತಜ್ಞರನ್ನ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು. ತೊಗರಿ ನೆಟೆ ರೋಗ ಕುರಿತ ಮಾಹಿತಿಯನ್ನ ಕೇಳಿದ್ರಲ್ಲ ರೈತ ಬಾಂಧವರೇ, ಈಗ ತಂಗೆಮ್ಮ ಡೊಂಗರಗಾಂವ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳೋಣಂತ. ಮುಂದ ಬೇಡ ಮುಂದ ಕಾಗಿರು ಬೆಲೆ ಬಂದ ರಾಗ ಮಾಡವ ಬಾಗಿಲ ಮುಂದ ಏ ಹೊಚ್ಚವಯ ಚಾರಿಲ್ಲೇನೆ ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದವನ್ನು ಕೇಳೋಣ. ರತನ ಬ್ರಹ್ಮಪುರದ ಜನ ಬರೆಯನ್ನ ರತನ ಬ್ರಹ್ಮಪುರದ ಜನ ಬರೆಯನ್ನ ರತನ ಬ್ರಹ್ಮಪುರದ ಜನ ಬರೆಯನ್ನ ರತನ ಬ್ರಹ್ಮಪುರದ ಜನ ಬ್ರಹ್ಮಪುರ ಭಂಗವಾಗಿಲಾಗುತ್ತವ ಬರೆಯನ್ನ ರತನ ಬ್ರಹ್ಮಪುರ ಸಾಧಾರಣೆಯ ಅನಕೊಲಂಬಾತೆ ಮಾವ ಸನಕೊಲಂಬ ಸಾಧಾರಣೆಯ ಅನಕೊಲಂಬಾತೆ ಸನಕೊಲಂಬ ಸಾಧಾರಣೆಯ ಅನಕೊಲಂಬಾತೆ ಮಾವ ಸನಕೊಲಂಬ ಸಾಧಾರಣೆಯ ಜ್ಞಾನ ಉಳ್ಳ ಗಂಡನ ಮಾಡಿಕೊಂಡ ತಂಗ್ಯ ಮಾರಿಯ ನರತನ ಜ್ಞಾನ ಉಳ್ಳ ಗಂಡನ ಮಾಡಿಕೊಂಡ ತಂಗ್ಯ ಮಾರಿ ನರತನ ಜ್ಞಾನ ಉಳ್ಳ ಗಂಡನ ಮಾಡಿಕೊಂಡ ತಂಗ್ಯ ಮಾರೆಯ ನರತನ ಜ್ಞಾನ ಉಳ್ಳ ತಂಗ್ಯಮ್ಮ.